ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸಮ ಕೀ ಬರ್ಖಾ ಹೋ ಕೀಡಾ ಲಗೇ ಖೇತ ಮೇ ಯಾ ದುವಿಧಾ ಹೋ ಬಹುತ್ ಹೀ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ ಫಸಲ್ ಬೀಮಿತ್ ರಹೇ ಕಟಾಯಿ ಕೇ ಬಾದ್ ಭೀ ಭಾಯಿ ಹಾಂ ರಿಣಿ ಯಾ ಅರಿಣಿ ಅಬ ಹರ್ ಕಿಸಾನ್ ಲಾಭ ಉಠಾಯೇ ಏಕ್ ಮೌಸಮ್ ಮಿಕ್ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಕೃಷಿಕ ಎಸ್ಎನ್ ಅನಂತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಒಬ್ಬ ಯುವ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಈ ಒಂದು ಬಿಇ ಪದವಿಯನ್ನ ಪಡೆದುಕೊಂಡು ಬೆಂಗಳೂರು ನಗರದಲ್ಲಿ 2 ವರ್ಷಗಳ ಕಾಲ ವೃತ್ತಿಯನ್ನ ಮಾಡಿ ನಂತರ ಅವರು ಮತ್ತೆ ಪುನಃ ಈ ಒಂದು ಕೃಷಿ ವೃತ್ತಿಗೆ ಬಂದು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ಕೊಂಡು ಕೃಷಿಯಲ್ಲಿ ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಜೊತೆಗೆ ದೇಶೀಯ ಹಾಗೂ ಜರ್ಸಿ ತಳಿಯ ಹಸುಗಳನ್ನ ಸಾಕಿ ಜೀವನವನ್ನ ಕಟ್ಟಿಕೊಂಡಿರುವಂತಹ ಒಬ್ಬ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೇವೆ. ಚಿತ್ರದುರ್ಗದ ಎಸ್ ಎನ್ ಅನಂತ್ ಅಂತೇಳಿ ಅವರ ಹೆಸರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಅನಂತ್ ಅವರೇ. ನಮಸ್ಕಾರ ಸರ್. ಅನಂತ್ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದಿರಾ? ಸರ್, ನಾನು ಮೊದಲಿಂದ ಮಿಡ್ಲ್ ಸ್ಕೂಲ್ ಓದಿದ್ದು ಇಲ್ಲೇ ಚಿತ್ರದುರ್ಗದಲ್ಲೇ ಮುಗಿಸಿ ನಾನು ಡಿಪ್ಲೊಮಾ ಮಾಡಿದೆ. ಮತ್ತೆ ಅದಾದ್ಮೇಲೆ ಬಿಇಗೆ ಬಂದ್ಬಿಟ್ಟು ಬೆಂಗಳೂರಿಗೆ ಹೋಗಿದ್ದ. ಬೆಂಗಳೂರಲ್ಲೇ 2 ವರ್ಷ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಈಗ ಬಿಇ ಪದವಿಯನ್ನ ಪಡ್ಕೊಂಡಂತವ್ರು ನೀವು, ಅಂದ್ರೆ ಈಗ ಬೆಂಗಳೂರು ನಗರದಲ್ಲಿ ಈಗ ಕಂಪನಿ ಒಳಗಡೆ ಕೆಲಸ ಸೇರ್ಕೊಂಡಿದ್ರಲ್ವಾ, ಯಾಕೆ ಬಿಟ್ಟು ಬಂದ್ರಿ ಅಲ್ಲಿ? ಕಾರಣ ಏನು? ಕಾರಣ ಏನು ಇಲ್ಲ, ಒಂದು ಸ್ಯಾಲ್ರಿ ತಗೊಂಡ್ ಮಾಡ್ಬೇಕು ಅನ್ನೋಕೆ ನಾನೇ ಒಂದು ಸ್ವಂತ ಒಂದು ಬಿಸ್ನೆಸ್ ಮಾಡೋಣ ಅಂತ ಸರ್. ನಾನು ಈಗ ನಾನು ಮಾಡ್ತಾ ಹೋದ್ರೆ ನಾನೀಗ ಒಂದು ಯಂಗ್ ಏಜ್ ಅಲ್ಲೇನೆ ಈಗ ನನಗೆ ಲಾಸ್ ಆದ್ರೆ 2 ವರ್ಷ ಲಾಸ್ ಆಗ್ಬೋದು ಬಿಸ್ನೆಸ್ ಅಲ್ಲಿ. ಮುಂದೆ ನಾನು ಮದುವೆ ಆಗಿ ಅವಾಗ ಲಾಸ್ ಆಗೋಕಿನ್ನ ಅವಾಗ ನಾವು ಪಶ್ಚಾತ್ತಾಪ ಪಡೋಕಿನ್ನ ಈಗೇನೆ ನನಗೆ 2 ವರ್ಷ ಲಾಸ್ ಆಗಲಿ, ನೆಕ್ಸ್ಟ್ 3ನೇ ವರ್ಷ ನಂಗೆ ಗೆಟಪ್ ಆಗಬಹುದು ಅಂತ. ಅಂದ್ರೆ ನೀವು ಕಂಪ್ನಿಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ರ ಅಂದ್ರೆ ಕೈ ತುಂಬಾ ನಿಮಗೆ ಸಂಬಳ ಬರ್ತಾ ಇರ್ಲಿಲ್ಲ? ಅಷ್ಟು ಕೈ ತುಂಬಾ ಸಂಬಳ ಏನು ಬರ್ತಾ ಇರಲಿಲ್ಲ. ಹಂಗಾಗಿ ನಾನು 2 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡ್ಬಿಟ್ಟು ನಾನು ನೋಡಿದೆ ಇನ್ನೊಂದು ತಿಂಗಳ ನಮಗೆ ಸ್ಯಾಲ್ರಿನೂ ಕರೆಕ್ಟ್ ಆಗಿ ಆಗ್ತಾ ಇರಲಿಲ್ಲ. ಹಂಗಾಗಿ ನನಗೆ ಮುಂದೆ ಜೀವನಕ್ಕೆ ತೊಂದರೆ ಆಗ್ಬೋದು ಅಂತ ಹೇಳಿ ನಾನು ಮುಂದೆ ಹೈನುಗಾರಿಕೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೆ. ನಿರ್ಧಾರ ಮಾಡಿ ಈಗ ಸ್ಟಾರ್ಟಿಂಗ್ 1 ವರ್ಷ ಆಯ್ತು. ಹಸು ಸಾಕಿದ್ದೀನಿ. ಹಸು ಸಾಕಣೆ ನನಗೆ ಉತ್ತಮ ಲಾಭ ಗಳಿಸಿ ಆದಾಯ ಚೆನ್ನಾಗಿದೆ. ತಿಂಗಳ ಅರೌಂಡ್ 50,000 ತನಕ ನಾನು ಆದಾಯ ಗಳಿಸ್ತಾ ಇದ್ದೀನಿ. ಅಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸ ಹೋಗ್ಬೇಕಾದ್ರೆ ಸುಮಾರು ಒಂದು 25,000 ತಗೊಂತಾ ಇದ್ದೆ. ಈಗ ಅದ್ರ ಡಬಲ್ ನಾನು ಇಲ್ಲಿ ಗಳಿಸ್ತಾ ಇದ್ದೀನಿ ಸರ್. ಹೈನುಗಾರಿಕೆ ಅಂದ್ರೆ ಹೆಚ್ಚು ಆದಾಯ ಇಲ್ಲಿ ಹೆಚ್ಚು ಆದಾಯ ಬರ್ತಾ ಇದೆ. ಬರ್ತಾ ಇದೆ. ಈಗ ನಗರದಲ್ಲಿ ಕೆಲಸ ಮಾಡಿದ್ರೆ 2 ವರ್ಷ ಪುನಃ ಈ ಕೃಷಿಗೆ ಬಂದಾಗ, ಅಂದ್ರೆ ನಿಮ್ಮ ತಂದೆ ತಾಯಿ ಅವರು ಸಾಕಷ್ಟು ನಿನ್ನ ವಿದ್ಯಾಭ್ಯಾಸ ಮಾಡಿದ್ಯಪ್ಪ, ಈ ಕೃಷಿ ಯಾಕೆ ನಿನಗೆ ಅಲ್ಲೇ ಇರೋ ಅಂತ ಹೇಳಿ ಏನಾದ್ರೂ ಸಲಹೆ ಕೊಟ್ರ? ಯಾವ ರೀತಿ ಸಲಹೆ ಕೊಟ್ಟಿದ್ರು ಸರ್? ನಾನು ಕೆಲಸ ಮಾಡ್ತಾ ಇದ್ರೆ ಮುಂದೆ ನನಗೆ ನನ್ನ ಮನ್ಸಿಗನ್ಸಿದ್ದು ನಾನೇ ಇನ್ನೊಂದು 4 ಜನಕ್ಕೆ ಜೀವನ ಕೊಡಬೇಕಲ್ಲ, ನಾಲ್ಕು ಜನಕ್ಕೆ ನನ್ನಿಂದ ಯೂಸ್ ಆಗ್ಬೇಕಲ್ಲ, ಹಂಗಾಗಿ ನಾನು ಕೆಲಸ ಡ್ರಾಪ್ ಮಾಡ್ಬಿಟ್ಟು ಈಗ ಹೈನುಗಾರಿಕೆ ಮಾಡ್ತಾ ಇದೀನಿ. ಮುಂದೆ ನನಗೆ ಮಾಡ್ಬೇಕಂತ ದೊಡ್ಡ ದೊಡ್ಡ ಕನ್ಸಿದೆ ಸರ್. ಇನ್ನು ಇದರಲ್ಲೇ ಇನ್ನು 4 ಜನ ಅಲ್ಲ, ಇನ್ನೂ 10 ಜನಕ್ಕೆ ಕೆಲಸ ಕೊಡ್ಬೇಕು ಅಂತ ನನ್ನ ಆಸೆ. ಹಂಗಾಗಿ ನಾನು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಗರದಲ್ಲಿ ಒಳ್ಳೆಯ ಜೀವನ ಕಳಿಬಹುದಾಯ್ತು ನೀವು, ಅಂದ್ರೆ ಕೃಷಿಯಲ್ಲಿ ಅಂತಂದ್ರೆ ಸಾಕಷ್ಟು ನಿಮಗೆ ಏರು ಬೆಳೆಗಳು ಇರ್ತಾವಲ್ವಾ, ಇದನ್ನೆಲ್ಲ ಎದುರಿಸಿಕೊಂಡು ಕೃಷಿಯಲ್ಲಿ ನಾವು ಸಾಧನೆ ಮಾಡ್ಬೇಕಾಗುತ್ತೆ. ಯಾವ ಬದುಕು ಉತ್ತಮ ಅಂತ ಹೇಳ್ತೀರಾ? ಬದುಕು ಎರಡು ಉತ್ತಮನೇ ಸರ್. ಈಗ ನನಗೆ ಅಂದ್ರೆ ಹೊಸದಾಗಿ ಏನು ಕೃಷಿನೇ ಗೊತ್ತಿಲ್ಲದವರಿಗೆ ಕಷ್ಟ ಆಗುತ್ತೆ. ನಾನು ಮೊದಲಿಂದನು ಸ್ಕೂಲ್ ಡೇಸ್ ಅಲ್ಲಿಂದನು ನಾನು ಕೃಷಿ ಮಾಡಿದ್ದೀನಿ ಸರ್. ಯಾಕಂದ್ರೆ ನಮ್ಮ ಅಜ್ಜಿ ತಾತನ ಜೊತೆ ಎಲ್ಲ ನನಗೆ ಗೊತ್ತು, ಹಂಗಟ್ ಹೆಚ್ಚಿರೋದ್ರಿಂದ ನಾನು ಈಗ ಕೃಷಿ ಬಂದೀನಿ ಸರ್. ಅಂದ್ರೆ ಹಳ್ಳಿಯಲ್ಲಿ ನಿನ್ನ ಒಂದು ಬಾಲ್ಯ ಜೀವನ ಕಳೆದಿದ್ದೀನಿ ಸರ್. ಅದಕ್ಕೋಸ್ಕರ ಅವಾಗ ಗೊತ್ತಿರೋದ್ರಿಂದ ನನಗೀಗ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಅಷ್ಟೇ. ಈಗ ಚಿಕ್ಕವರಿದ್ದಾಗ ಕೃಷಿಯಲ್ಲಿ ಅಂತಂದ್ರೆ ಯಾವ ರೀತಿ ಭಾಗಿಯಾಗ್ತಿದ್ರ? ಯಾವ ರೀತಿ ಅಂದ್ರೆ ಈಗ ಸ್ಕೂಲ್ ಡೇಸ್ ಶನಿವಾರ ಭಾನುವಾರ ರಜೆ ಇರೋದಲ್ಲ, ಅವಾಗ ನಮ್ ತಾತವ್ರು ಹೊಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅವಾಗಲಿ ಜೋಳ ಕಟಾವ್ ಮಾಡೋದಾಗ್ಲಿ, ಹುಲ್ ಕಟ್ಮ ಕೊಯ್ಯೋದಾಗ್ಲಿ, ಹೊಲದಲ್ಲಿ ರಜೆ ಇದ್ದ ಕಲ್ಗಳು ಆರ್ಸೋದಾಗ್ಲಿ, ಹೊಲದಲ್ಲೇ ಬೆಳಿಗ್ಗೆಯಿಂದ ಸಂಜೆ ತನಕ ಹೊಲದಲ್ಲೇ ಜೀವನ ಇದ್ ಮಾಡ್ತಾ ಇದ್ವಿ. ಈಗ ಸಾಕಷ್ಟು ನೋಡ್ತಾ ಇದ್ದೀವಿ ನಾವು. ಈಗ ಬಿ ಇ ಪದವಿ ಪಡ್ಕೊಂಡು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡೋಂಥವ್ರು ನೋಡಿದ್ವಿ, ಮನೆಯಲ್ಲೇ ಇದ್ಕೊಂಡು ಹೋಮ್ ವರ್ಕ್ ಮಾಡೋಂಥವ್ರನ್ನ ನೋಡಿದ್ವಿ. ನಮಗೆ 1 ಲಕ್ಷ ಸಂಬಳ ಬರುತ್ತಪ್ಪ, 2 ಲಕ್ಷ ಬರುತ್ತಪ್ಪ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಸುದ್ದಿಗಳನ್ನ ನೀವು ಕೇಳಿದಾಗ ನಿಮ್ಗೆ ಏನನ್ಸುತ್ತೆ? ಸರ್, ನನಗೆ ಬಿ ಇ ಪದವಿ ಪಡ್ಕೊಂಡು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡೋಂಥವ್ರು ನೋಡಿದ್ವಿ, ಮನೆಯಲ್ಲೇ ಇದ್ಕೊಂಡು ಹೋಮ್ ವರ್ಕ್ ಮಾಡೋಂಥವ್ರನ್ನ ನೋಡಿದ್ವಿ. ನಮಗೆ 1 ಲಕ್ಷ ಸಂಬಳ ಬರುತ್ತಪ್ಪ, 2 ಲಕ್ಷ ಬರುತ್ತಪ್ಪ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಸುದ್ದಿಗಳನ್ನ ನೀವು ಕೇಳಿದಾಗ ನಿಮ್ಗೆ ಏನನ್ಸುತ್ತೆ? ಸರ್, ನನಗೆ ಏನನ್ಸಲ್ಲ ಬೇಜಾರಾಗುತ್ತೆ, ಬಟ್ ನನ್ ಕೇಳಿದ ಪ್ರಕಾರ ಇವತ್ತು ಬೆಳಿಗ್ಗೆ ಒಬ್ರು ಬಿ ತಪ್ಪ 2 ಲಕ್ಷ ಬರುತ್ತಪ್ಪ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಸುದ್ದಿಗಳನ್ನ ನೀವು ಕೇಳಿದಾಗ ನಿಮ್ಗೆ ಏನನ್ಸುತ್ತೆ? ಸರ್, ನನಗೆ ಏನನ್ಸಲ್ಲ ಬೇಜಾರಾಗುತ್ತೆ, ಬಟ್ ನನ್ ಕೇಳಿದ ಪ್ರಕಾರ ಇವತ್ತು ಬೆಳಿಗ್ಗೆ ಒಬ್ರು BSc ಹಾರ್ಟಿಕಲ್ಚರ್ ಮಾಡಿರೋರು ಒಬ್ರು ತಾಯಿ ಬಂದ್ರು, ಅವರಿಗೆ 1.5 ಲಕ್ಷ ಸಂಬಳ ಮಗಂಗೆ. ಅವರು ನಮ್ ನೋಡದ್ಬಿಟ್ಟು ನನ್ ಮಗನ ಹೇಳ್ತಾನಪ್ಪ, ಏ ಕೆಲ್ಸ ಸಾಕಾಗ್ಬಿಟ್ಟಿದೆ, ಟೆನ್ಷನ್ ಬಹಳ ಟೆನ್ಷನ್, ನಾನು 10 ಹಸು ಕಟ್ಟಿ ನಾನು ಮಾಡ್ಬೇಕು ಅಂತ ಇದ್ದೀನಿ ಅಂತ ಒಂದ್ ಸುದ್ದಿ. ಹಂಗೆ ನಾನು ಈ ತರ ಒಂದ್ 2-3 ಕೇಸ್ ಕೇಳಿದ್ದೀನಿ. ಬಟ್ ನಮಗೆ ಖುಷಿ ಅನ್ಸುತ್ತೆ, ಯಾಕೆಂದ್ರೆ ನಾವು ಅನುಭವಿಸ್ ಬಂದಿರ್ತೀವಿ. ಕೆಲ್ಸದ ಟಾರ್ಚರ್ ಇರುತ್ತೆ, ಒಂದ್ ಟೈಮಿಂಗ್ಸ್ ಇರಲ್ಲ. ಈಗ ನಾನು ಒಂದೊಂದ್ ಡೇ 24 ಅವರ್ಸ್ ಕೆಲಸ ಮಾಡಿದೀನಿ. ನಮ್ ತಂದೆ ನಾನು ಮಾಡ್ತಾರೆ, ನಮ್ ತಾಯಿ ಅವರು ಮನೆಯಲ್ಲೇ ಇರ್ತಾರೆ. ಅವರು ಕೃಷಿ ಅಂದ್ರೆ ಮನೆಯಲ್ಲೇ ಕೂಲಿಯರ್ಗೆ ಅವ್ರಿಗೆಲ್ಲ ಅಡಿಗೆ ಎಲ್ಲ ಅವ್ರದ್ದು ಮನೆ ಕೆಲಸ ಆಗುತ್ತೆ. ಒಟ್ಟಾರೆ ಎಷ್ಟೆಕರೆ ಇದೆ ನಿಮಗೆ ಕೃಷಿ ಭೂಮಿ? ಸರ್, ನಮ್ಮದೆಲ್ಲ ಸೇರಿ ಒಂದು 15 ಎಕರೆ ಇದೆ ಸರ್. ಒಂದೇ ಕಡೆ ಬರುತ್ತಾ? ಇಲ್ಲ ಸರ್, ಬೇರೆ ಬೇರೆ ಕಡೆ. ಈಗ 15 ಎಕರೆನು ಈಗ ನೀರಾವರಿ ಪ್ರದೇಶ ಏನು ಅಥವಾ ಈ ಖುಷ್ಕಿಯಿಂದ ಬೆಳೀತಾ ಇದ್ದೀರಾ? ಸರ್, ನೀರಾವರಿ ಪ್ರದೇಶ ಸರ್. ಮೊದಲು ಖುಷ್ಕಿಯಿಂದ ಬೆಳೀತಾ ಇದ್ವಿ, ಈಗ ಬೋರ್ ಹಾಕ್ಸಿರೋದ್ರಿಂದ ನೀರಾಗುತ್ತೆ ಸರ್. ಎಷ್ಟೆಕರೆ ಆಗುತ್ತೆ ನೀರು? ನೀರು ಒಂದು 10 ಎಕರೆ ಆಗುತ್ತೆ ಸರ್. ಈಗ 15 ಎಕರೆ ಒಳಗಡೆ 10 ಎಕರೆ ನೀರಾವರಿ ಮಾಡಿದ್ರಾ, 5 ಎಕರೆ ಮಳೆಯಾಶ್ರಿತ ಭೂಮಿ. ಹೌದು ಸರ್. ಹಾಗಾದ್ರೆ ಏನೇನ್ ಬೆಳೀತಾ ಇದ್ರಾ? ಮಾಮೂಲಿ ಸರ್, ಈಗ ಕಡಲೆ ಹಾಕಿದೀವಿ, 15 ದಿನದಿಂದ ಕಡಲೆ ಆಗುತ್ತೆ. ಹಿಂಗಾರು ಕಡಲೆ. ಈ ಮಳೆಗಾಲದಲ್ಲಿ ಈಗ ಶೇಂಗಾ, ಈ ಜೋಳ ಅಂತ ಬೆಳ್ಕಂತೀವಿ ಸರ್. ಈಗ ಎಲ್ಲ ಒಂದ್ ಕಡೆ ಈಗ ಸಾಕಷ್ಟು ಈಗ ನೋಡಿದ್ರ ನೀವು ಬೇರೆ ಕಡೆ ಎಲ್ಲ ರೈತರು ಬರೀ ಅಡಿಕೆ ಅಡಿಕೆ ಅಂತ ಹೇಳಿ ಅಡಿಕೆಗೆ ಹೋಗ್ತಾ ಇದಾರೆ. ಅಂದ್ರೆ ಅಡಿಕೆ ಮನ್ಸ್ ಮಾಡ್ಲಿಲ್ಲ ನೀವು? ಮನ್ಸ್ ಮಾಡ್ಬೇಕು ಅಂತ ಇದೆ ಸರ್, ಬಟ್ ಸದ್ಯಕ್ಕೆ ಇನ್ನು ನೋಡೋಣ ಅಂತ ಸುಮ್ಮನೆ ಇದೆ ಅಷ್ಟೇ. ಈಗ ಈರುಳ್ಳಿ, ಮೆಕ್ಕೆಜೋಳ, ರಾಗಿ, ಸೂರ್ಯಕಾಂತಿ ಇವನ್ನೆಲ್ಲ ಎಷ್ಟೆಕರೆ ಒಳಗಡೆ ಬೆಳೆದ್ರೆ? ಸರ್, ಈರುಳ್ಳಿ ಆಲ್ಮೋಸ್ಟ್ ಅಲ್ಲ ಈ ಸತಿ ಒಂದು 3 ಎಕರೆ ಬೆಳೆದಾ ಇದೀವಿ ಸರ್. ಜೋಳ ಒಂದು 2 ಎಕರೆ, ರಾಗಿ ಒಂದು 2 ಎಕರೆ, ಹತ್ತಿ ಒಂದು 2 ಎಕರೆ ಸರ್. ಎಲ್ಲ ಪಾರ್ಟಿಷನ್ ಮಾಡ್ಕೊಂಡಿದ್ವಿ, ಎಲ್ಲ 2-2 ಎಕರೆ ಲೆಕ್ಕ. ಈಗ ನೀವು ನಿರೀಕ್ಷೆ ಮಾಡಿದಷ್ಟು ಇಳುವರಿ ಬಂತ? ಏನ ಅಲ್ಪ ಸ್ವಲ್ಪ ಏನಾದ್ರೂ ಕಡಿಮೆ ಆಯ್ತು? ಅಲ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಆಯ್ತು ಸರ್. ಯಾಕಂದ್ರೆ ಮಳೆ ಟೈಮಿಗೆ ಫುಲ್ 10-10 ದಿನ ಮಳೆಗಳು ಕಂಟಿನ್ಯೂಸ್ ಆಗಿ ಇಟ್ಕಂತಲ್ಲ, ಹಂಗಾಗಿಂದ ಒಂದ್ ಸ್ವಲ್ಪ ಭೂಮಿ ಹಸಿಯಾಗಿ ತೇವಾಂಶ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಬೆಳೆ ಎಲ್ಲ ನಾವು ಈ ನಿರೀಕ್ಷೆ ಮಾಡಿದಷ್ಟು ಬೆಳೆ ಬರ್ಲಿಲ್ಲ, ಹೆಚ್ಚು ಹೆಚ್ಚು ಇಳುವರಿ ತಗೊಳಕ್ ಆಗ್ಲಿಲ್ಲ ಅಂತ ಹೇಳಕ್ಕಾಗ್ಲಿಲ್ಲ ಸರ್. ಈಗ ಸಾಕಷ್ಟು ಜಮೀನ್ ಇದ್ರು, ಈಗ ಒಂದ್ ಕಡೆ ಈಗ ಉಪಕಸವಾಗಿ ಈಗ ಹೈನುಗಾರಿಕೆ ಮಾಡಿದ್ರಲ್ವಾ? ಹೌದು. ಯಾಕನಸ್ತು ಉಪಕಸವಾಗಿ ಹೈನುಗಾರಿಕೆ? ಕೃಷಿ ಸಾಕಷ್ಟು ಜಮೀನ್ ಇತ್ತು, ಕೃಷಿನೇ ಮಾಡ್ಕೊಂಡು ಹೋಗೋದಾಯ್ತು. ಅದೇ ಸರ್, ಈಗ ನೀವೇ ನೋಡಿದ್ರಲ್ಲ, ಈಗ ಜಾಸ್ತಿ ಮಳೆಯಾಗಿ ಯಾವಾಗ ನಮಗೆ ನಿರೀಕ್ಷೆಕ್ಕಿಂತ ಕಮ್ಮಿ ಯಾವಾಗ ಆದಾಯ ಬರ್ಲಿಲ್ಲ, ಹಂಗಾಗೋಸ್ಕರ ಒಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ. ಹೈನುಗಾರಿಕೆ ಆದ್ರೆ ನಮಗೆ ಲಾಭ ಜಾಸ್ತಿ ಇರುತ್ತೆ, ನಷ್ಟ ಕಮ್ಮಿ ಇರುತ್ತೆ. ನಾವು ಹೆಂಗ್ ಎಫರ್ಟ್ ಹಾಕ್ತೀವೋ ಅಷ್ಟು ನಮಗೆ ಲಾಭ ಇರುತ್ತೆ ಸರ್. ಹಂಗಾಗಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಕೃಷಿಯಲ್ಲಿ ನಾವು ಆದಾಯ ಗಳಿಸಬೇಕು, ಉತ್ತಮವಾದ ಒಂದು ಇಳುವರಿ ಪಡಿಬೇಕು, ಹೆಚ್ಚಿನದಾಗಿ ನಾವು ಲಾಭ ತಗೊಳ್ಬೇಕಂತಂದ್ರೆ ಉಪಕಸಬಾಗಿ ಹೈನುಗಾರಿಕೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಏನಂತೀರಾ ನೀವು? ಒಳ್ಳೇದು ಸರ್. ಹೈನುಗಾರಿಕೆ ಮಾಡಿದ್ರೆ ನಮಗೆ ಹೈನುಗಾರಿಕೆಯಿಂದ ನಾವು ಒಂದು 3 ಟೈಪ್ಸ್ ಆಫ್ ಲಾಭ ತಗೋಬಹುದು ಸರ್. ಒಂದು ಗೋಮಂತ್ರ, ಅದನ್ನ ನಾವು ನಾಟಿ ಇದ್ರೆ ಪ್ಯೂರ್ ಪ್ಯೂರಿಫಿಕೇಶನ್ ಮಾಡ್ಬೇಕಾದ್ರೆ ನಾವು ಸಪ್ಲೈ ಮಾಡ್ಕೋಬಹುದು. ಜೀವಾಮೃತ. ಮತ್ತೆ ಈಗ ನಾಟಿದು ಈ ಗೊಬ್ಬರ ಬರುತ್ತಲ್ಲ ಸರ್, ಆ ಗೊಬ್ಬರ ನಾವು ಅದೊಂದು ಯೂಸ್ಫುಲ್ ಆಗುತ್ತೆ, ಮತ್ತೆ ಒಂದು ಮಿಲ್ಕಿಂಗ್ ಗೆ ಯೂಸ್ಫುಲ್ ಆಗುತ್ತೆ. ಆ 3 ಟೈಪ್ಸ್ ಆಫ್ ಯೂಸ್ಫುಲ್ ಆಗುತ್ತೆ ಸರ್. ಹೈನುಗಾರಿಕೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ನಾನು ಕಟ್ಟಿದ್ದು ಒಂದೇ ಒಂದು ಹಸು ಸರ್. ಒಂದು ಹಸುವಿಂದ ಆ ಮಿಲ್ಕಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೂ ಎರಡು ತಂದ್ವಿ ಸರ್, ಇನ್ನೂ ಎರಡು ತಂದ್ಬಿಟ್ಟು ಈಗ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ವಿ ಸರ್. ಎರಡೆರಡು ಹಸು ತಂದ್ಬಿಟ್ಟು ಈಗ ಹನ್ನೆರಡು ಹಸು ಮಾಡಿದ್ವಿ ಸರ್. ಅದರಲ್ಲಿ ಕೆಲವು ಹಸುಗಳು ಜರ್ಸಿ ಹಸುಗಳು ಅದಾವ ಅಂತ ಹೇಳಿದ್ರ, ಕೆಲವು ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಏಕೆ ಮಿಶ್ರ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ, ಯಾವುದಕ್ಕೆ ಒಂದಕ್ಕೆ ಸೀಮಿತ ಯಾಕೆ ಆಗ್ಲಿಲ್ಲ ನೀವು? ಇಲ್ಲ ಸರ್, ಈಗ ಈ ಎಚ್ ಎಫ್ ಅಂದ್ರೆ ಹಾಲು ಮಿಲ್ಕಿಂಗ್ ಬಂದ್ಬಿಟ್ಟು ಫ್ಯಾಟ್ ಜಾಸ್ತಿ ಬರಲ್ಲ, ಈಗ ಜರ್ಸಿ ಬರಲ್ಲ. ಹೌದು ಸರ್, ಹಂಗಾಗಿ ನಾವು ಎಚ್ ಎಫ್ ಮತ್ತೆ ಜರ್ಸಿಗೂ ಮಿಕ್ಸಿಂಗ್ ಮಾಡ್ತೀವಿ ಸರ್, ಆಗ ಒಂದು ಲೆಕ್ಕಕ್ಕೆ ಇದು ಫ್ಯಾಟ್ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ಹೈನುಗಾರಿಕೆಯಲ್ಲಿ ಉತ್ತಮವಾದ ಒಂದು ಇಳುವರಿ ಪಡಿಬೇಕು, ಒಳ್ಳೆಯ ಒಂದು ಆದಾಯ ಗಳಿಸ್ಬೇಕಂತಂದ್ರೆ ಯಾವ ರೀತಿ ಹೈನುಗಾರಿಕೆಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ ಸರ್? ಈಗ ನಾವು ಹಸು ಕಟ್ಟಿದೀವಿ ಅಂದ್ರೆ ಫುಲ್ ಕ್ಲೀನ್ ಇರ್ಬೇಕು ಸರ್. ಸರ್, ಈ ಸಗಣಿ ಹಾಕಿದ್ವು ಅಂದ್ರೆ ಅವು ಗಂಜು ಇದ್ವು ಅಂದ್ರೆ ಕ್ಲೀನ್ ಆಗಿ ನಾವು ಗ್ರೇಡಿಯಂಟ್ ಕೊಟ್ಬಿಟ್ಟು ಎಲ್ಲ ಪಾಸ್ ಆಗಿ ಮಾಡ್ಬೇಕು ಸರ್. ಈ ಸಗಣಿ ಹಾಕಿದ್ರು ಸಮೇತ ಕ್ಲೀನ್ನೆಸ್ ಇರ್ಬೇಕು ಸರ್. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ ಆಕಳುಗಳೆಲ್ಲ ಕ್ಲೀನ್ ಕ್ಲೀನ್ ಮಾಡ್ಬೇಕು. ಏನಾದರೂ ಒಂದ್ ಸ್ವಲ್ಪ ಧೂಳು ಪಾಳು ಕಸ ಪಸ ಇತ್ತು ಅಂದ್ರೆ ಅದಕ್ಕೆ ಉಣ್ಣೆ ಆಗೋ ಚಾನ್ಸಸ್ ಇರ್ತಾವ ಸರ್. ನಾವು ಒಟ್ಟಿಗೆ ಫುಲ್ ನಮ್ಮ ಶೆಡ್ನ ಏನು ಇಲ್ದೇ ಫುಲ್ ಕ್ಲೀನ್ ಇಟ್ಟಿರ್ಬೇಕು ಸರ್. ಈಗ ಶೆಡ್ ಅಂತಂದ್ರೆ ಎಲ್ಲಿ ನಿರ್ಮಾಣ ಮಾಡ್ಕೊಂಡ್ರೆ? ನಮ್ದು ಜೋಗಿಮಟ್ಟಿ ರೋಡ್ ಅಲ್ಲೇ ಇದೆ ಸರ್. ಜಮೀನು ಸರ್, ಮನೆ ಹತ್ರ ಜಮೀನ್ ಇದೆ, ಆ ಜಮೀನ್ ಎಲ್ಲ ಶೆಡ್ ಮಾಡಿದ್ವಿ. ಎಷ್ಟೆಕರೆ ಜಮೀನ್ ಇದೆ ಅಲ್ಲಿ ಮನೆ ಹತ್ರ? ಒಂದ್ ಎಕರೆ ಇದೆ ಸರ್. ಈಗ ಅಲ್ಲೆಲ್ಲ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಲ್ಲ, ಈಗ ಗಾಳಿ ಬೆಳಕಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ ಸರ್. ಈಗ ಮತ್ತೆ ಅವಕ್ಕೆಲ್ಲ ಹಸಿಮೇವು ಬೇಕಾಗುತ್ತೆ, ಯಾವ ರೀತಿ ಬೆಳ್ಕೊಳ್ತೀರಾ, ಏನೇನು ಬೆಳ್ಕೊಳ್ತೀರಾ ಸರ್? ನಾವು ಜೋಳ ಇದೆ, ಸಪ್ಪೆ ಬರುತ್ತೆ, ಜೋಳ ಸಪ್ಪೆ, ಮತ್ತೆ ರಾಗಿ ಹಾಕಿದ್ದೀವಿ, ಶೇಂಗಾ ಹಾಕ್ತಿವಿ, ಶೇಂಗಾ ಬರುತ್ತೆ, ಮೂರು ಬೆಳ್ಕೊಂತೀವಿ ಸರ್. ಈಗ ವರ್ಷದ ಎಲ್ಲ ಕಾಲದಲ್ಲೂ ಸಿಗುತ್ತಾ ನಿಮಗೆ? ಹಾ, ಸಿಗುತ್ತೆ ಸರ್. ಈಗ ಬೇಸಿಗೆಯಲ್ಲಿ ಬಂತಂದ್ರೆ ಹಸಿಮೇವಿನ ಕೊರತೆ ಆಗುತ್ತೆ? ಇಲ್ಲ ಸರ್, ನಮ್ಮ ಬೋರ್ ಇರೋದ್ರಿಂದ ನಾವು ನೀರ್ ಕಟ್ಕೊಂಡು ನಾವು ಬೆಳ್ಕೊಂತೀವಿ. ರಾಗಿ ಬೆಳ್ಕೊಳ್ತೀವಿ, ರಾಗಿ ಜೋಳ ಬೆಳ್ಕೊಂತೀವಿ. ಈಗ ರಾಗಿ ಕಾಳಿ ಬಿಡ್ತೀರಿ ಏನಂಗ ಹಸಿಮೇವು ಹಂಗ ಕೊರದಾಗ? ಇಲ್ಲ ಸರ್, ರಾಗಿ ಕಾಳಿ ಬಿಡ್ಕೊಂತೀವಿ, ಜೋಳ ಒಂದೊಂದ್ಸತಿ ಕಾಳಿ ಬಿಡ್ಕೊಂತೀವಿ, ಒಂದ್ಸತಿ ಮೇವಿಗೆ ಅಂತಾನೆ ಸಪ್ರೇಟ್ ಆಗಿ ಹಾಕಂತೀವಿ. ಈಗ ಹಸಿಮೇವು ಇನ್ನೊಂದ್ ಬಂದಿದೆ ಸರ್, ನೇಪೇರ್ ಅಂತ ಬಂದಿದೆ, ಸೂಪರ್ ನೇಪೇರ್, ಅದನ್ನು ಹಾಕಂತೀವಿ ಸರ್. ಹಂಗಾಗಿ ಹಸಿಮೇವು ನಮಗೆ ತೊಂದರೆ ಅನ್ಸಲ್ಲ. ಈಗ ಪಶು ಆಸ್ಪತ್ರೆಯಲ್ಲಿ ಸಾಕಷ್ಟು ಮೇವಿನ ಬೀಜಗಳು ಕೊಡ್ತಾರೆ, ಅವನ್ನೆಲ್ಲ ಉಪಯೋಗ ಮಾಡ್ಕೊಂಡಿದ್ರೆ? ಹಾ, ಮಾಡ್ಕೊಂಡಿದ್ವಿ ಸರ್. ನಮ್ಮ ಡೈರಿನಲ್ಲಿ ಜೋಳ ಎಲ್ಲ ಕೊಟ್ಟಿದ್ದಾರೆ, ಹಾಕೊಂಡು ನಾವು ಮಾಡ್ಕೊಂಡಿದ್ದೀವಿ ಸರ್ ಮಾಮೂಲಿ. ಈಗ ಹೇಳಿದ್ರೆ ನೀವು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಸಾಕಷ್ಟು ಅಂದ್ರೆ ಹಸುಗಳ ಒಂದು ಆರೋಗ್ಯದ ಮೇಲೆ ಅಂತ ಒಂದು ಸಮಸ್ಯೆಗಳನ್ನ ಏನಾದರೂ ಎದುರಿಸಿದ್ರ ನೀವು? ಹೌದು ಸರ್, ಇದು ಸರ್. ಏನ್ ಹೇಳಿ? ಇದೆ ಸರ್, ಈ ಉಣ್ಣೆ ಅಂತ ಬೀಳ್ತಾವಲ್ಲ ಸರ್, ಆತರ ನೀರ್ ಸರ್ ಕ್ಲೀನ್ನೆಸ್ ಇಟ್ಟಿರ್ಬೇಕು. ನಮ್ಮವು ಎಲ್ಲ ಒಂದು ಐದು ಹಾಕ್ಲಕ್ಕೆ ಎಲ್ಲ ಜಾಸ್ತಿ ಉಣ್ಣೆ ಬಿಟ್ಬಿಟ್ಟಿದ್ವು, ಹಂಗಾಗಿ ನಾವು ಅವಕ್ಕೆಲ್ಲ ಮತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಈಗೆಲ್ಲ ಕ್ಲೀನ್ ಸ್ವಚ್ಛತೆ ಕಾಪಾಡಿದ್ವಿ ಸರ್. ಈಗ ಅಕ್ಕೆ ಸ್ವಚ್ಛತೆ ಇರಬೇಕು, ಕಟ್ಟ ಜಾಗ ಪ್ರತಿನಿತ್ಯ ಅವಕ್ಕೆಲ್ಲ ಮೈ ತೊಳಿಬೇಕಲ್ವಾ? ಹೌದು ಸರ್. ಸಾಕಷ್ಟು ಸ್ವಚ್ಛತೆ ಮಾಡಲಿಲ್ಲ ಅಂತಂದ್ರೆ ರೋಗಗಳು ಬರುತ್ತವೆ, ಸಾಕಷ್ಟು ನಿಮಗೆ ಇಳುವರಿ ಮೇಲೆ ಪರಿಣಾಮ ಬರುತ್ತೆ, ಕೆಲವು ಟೈಮ್ ರೋಗ ಬಂದು ಹಸುಗಳನ್ನು ಸಾಯುವಂತ ಒಂದು ಪರಿಸ್ಥಿತಿ ಬರುತ್ತಲ್ವಾ? ಹೌದು ಸರ್. ಈಗ ರೋಗ ಬರಬಾರದು ಕೆಲವೊಂದು ಅಂತೇಳಿ ಮುಂಚಿತವಾಗಿ ಈಗ ವರ್ಷದ ಕೆಲವು ಕಾಲ ಲಸಿಕೆಗಳನ್ನ ಕೊಡ್ತಾರಲ್ವಾ ಪಶು ಆಸ್ಪತ್ರೆ ವತಿಯಿಂದ, ಅವನ್ನೆಲ್ಲ ಹಾಕ್ಸ್ತೀರ ನೀವು? ಹಾಕ್ಸಿ ಸರ್. ಕಾಲು ಬಾಯಿ ಜ್ವರ ಅಂತ ಬರುತ್ತೆ ಡಿಸೆಂಬರ್ ತಿಂಗಳಲ್ಲಿ, ಮಳೆಗಾಲ ಸಣ್ಣ ಅನ್ನಿ ಸೈಕ್ಲೋನ್ ಟೈಮಲ್ಲಿ ಬರುತ್ತೆ ಸರ್, ಅವಾಗ ಇಂಜೆಕ್ಷನ್ ಕೊಡಿಸ್ಬೇಕು ಸರ್. ಈಗ ನಮ್ಮ ಹಸುಗಳಿಗೆ ಕಾಯಿಲಿಲ್ಲಪ್ಪ ಯಾಕೆ ಹಾಕ್ಸ್ಬೇಕು ಅಂತ ಆ ತರ ಏನ್ ನಿಮ್ಮ ಅನಿಸಿಕಿಲ್ಲ? ಆ ತರ ಇಲ್ಲ ಸರ್, ನಾವು ಬರ್ಲಿಲ್ಲ ಅಂದ್ರೆ ಸಮೇತ ಆ ಟೈಮಲ್ಲಿ ನಾವು ಲಸಿಕೆ ಕೊಡಿಸ್ಬೇಕು ಸರ್. ಯಾಕೆ ಗೊತ್ತಾ, ನಾವು ಅದೇನ ರೋಗ ಬರಕ್ಕೂ ಮುಂಚೆನೆ ನಾವು ಫುಲ್ ಇದ್ ಮಾಡ್ಕೋಬೇಕು ಸರ್, ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳ್ತೀರಾ. ಈಗ ಕೆಲವ್ರು ಹೆಂಗಂತಂದ್ರೆ ಬಿಡಪ್ಪ ನಮ್ಮ ಹಸುಗಳಿಗೆ ಕಾಯಿಲಿಲ್ಲ ಯಾಕೆ ಹಾಕ್ಸ್ಬೇಕು ಅಂತ ಹೇಳಿ ಇಂಜರಿ ತರ ನಂಬರ್ ಬಾರಿ ತಪ್ಪ. ಯಾಕೆಂದ್ರೆ ನಮ್ ಹಸುಗಳಾಗ್ಲಿ ಎಚ್ ಎಫ್ ಒಂದ್ ದಿವಸ ಜ್ವರ ಬಂತು ಅಂದ್ರೆ ಅದು ನಾವು ತಿರುಗ ದಿವಸ ಬಾರಿ ಕಾಪಾಡ್ಕೊಂಡು ಬಾರಿ ಕಷ್ಟ ಸರ್. ಅದು ಚೆನ್ನಾಗಿದ್ದಂಗೆ ನಾವು ಲಸಿಕೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ರೋಗ ಬರೋದು ತಪ್ಪಿಸ್ಕೋಬೇಕು ಸರ್ ಅಷ್ಟೇ. ರೋಗ ಬಂದ್ಮೇಲೆ ನಾವು ಅದಕ್ಕೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ರೋಗ ಅದಕ್ಕೆ ರೋಗ ಬರೋದನ್ನೇ ನಾವು ತಪ್ಪಿಸ್ಕೊಂಡ್ಬಿಡ್ಬೇಕು. ಈಗೆಲ್ಲ ನೀವು ಈಗ ಮನೆ ಹತ್ರ ಕಟ್ಟಿ ಈಗ ಎಲ್ಲ ಮೇಯಿಸ್ತೀರಾ ಏನು ಅಡವಿಗೆ ಹೊಡ್ಕೊಂಡು ಹೋಗ್ತೀರಾ? ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಮ್ಮ ಜಮೀನಲ್ಲಿ ಮೇಯಿಸ್ತೀವಿ, ನೈಟ್ ಎಲ್ಲ ನಾವು ಮೇವು ಕಟಾವ್ ಮಾಡ್ಬಿಟ್ಟು ಮೇಯಿಸ್ತೀವಿ ಸರ್. ಈಗ ಒಣ ಮೇವು ಅಂತಂದ್ರೆ ಏನ್ ಸ್ಟಾಕ್ ಮಾಡ್ಕೊಳ್ತೀರಾ? ಜೋಳ ಸಪ್ಪೆ, ಶೇಂಗಾ ಒಟ್ಟು, ರಾಗಿ ಹುಲ್ಲು. ಈಗ ಬೇರೆ ಕಡೆಯಿಂದ ಕೊಂಡ್ಕೊಂಡ್ಬರ್ತೀರಾ? ಇಲ್ಲ ಸರ್, ಆಲ್ಮೋಸ್ಟ್ ಆಲ್ ಕೊಂಡ್ಕೊಳ್ಳೋದು ಕಮ್ಮಿನೆ ಸರ್. ನಾವೆಲ್ಲ ಜಮೀನಲ್ಲಿ ಬೆಳ್ಕೊಂತೀವಿ. ಸಿದ್ದವನಹಳ್ಳಿಯಲ್ಲಿ ಜಮೀನ್ ಐತೆ ಅಲ್ಲೇ ಎಲ್ಲ ಬೆಳ್ಕೊಳ್ತೀರಾ? ಅಲ್ಲೇ ಬೆಳ್ಕೊಂತೀವಿ ಸರ್. ಯಾಕೆ ನೀವು ಹಳ್ಳಿ ಬಿಟ್ಟು ಸಿಟಿ ಯಾಕೆ ಸೇರಿದ್ರಾ ಸರ್? ನಮ್ಮ ಮೂಲ ಬಂದ್ಬಿಟ್ಟು ನಮ್ಮ ಸಿಟಿನೇ, ಹಳ್ಳಿನೆಲ್ಲ ಜಮೀನ್ ತಗೊಂಡಿದ್ವಿ, ಸಿಟಿನೆಲ್ಲ ಜಮೀನ್ ಇದೆ ಸರ್. ಈಗ ಅಲ್ಲೆಲ್ಲ ಏರಿಯಾ ಇಂಪ್ರೂವ್ ಆದಾಗಿಂದ ಎಲ್ಲ ಸೈಟ್ ಗಳಾಗಿದಾವೆ, ಹಳ್ಳಿಯಲ್ಲಿ ಜಮೀನ್ ತಂದ್ಬಿಟ್ಟು ನಾವೀಗ ಅಲ್ಲಿ ಕೃಷಿ ಮಾಡ್ತಾ ಇದೀವಿ. ಈಗ ಸಿಟಿ ಜೀವನ ಬೇಡಪ್ಪ, ಹಳ್ಳಿಯಲ್ಲಿ ಈಗ ನಾವು ಒಬ್ಬ ಕೃಷಿಕರಾಗಿದ್ವಿ, ಹೈನುಗಾರಿಕೆ ಮಾಡ್ತಾ ಇದ್ವಿ, ಹಳ್ಳಿಗೆ ಹೋಗಿ ನಾವು ಒಂದೇನೋ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡ್ಲಿಲ್ಲ ನೀವು? ಅನ್ಸುತ್ತೆ ಸರ್, ಈಗ ನಮ್ಮ ಏನ್ ಮಾಡ್ತೀರಾ, ಸಿಟಿಯಲ್ಲಿ ಮನೆ ಇರೋದ್ರಿಂದ ನಾವು ಮಾಡಕ್ ಆಗ್ತಾ ಇಲ್ಲ, ಎಲ್ಲೇ ಒಂದ್ ಕಡೆ ಹೋಗಕ್ಕೆ ಹಿಂಜರಿತಾ ಇದೀವಿ. ಹಸುಗಳಿಗೆ ಕಾಯಿಲೆ ಬಂದಾಗ ಕೆಲವು ಟೈಮು ಆಕಸ್ಮಿಕವಾಗಿ ಮರಣ ಹೊಂದಂತದ್ದು ನಾವು ನೋಡಿದ್ವಿ ಅಲ್ವಾ. ಈಗ ಮುಂಜಾಗ್ರತೆ ಕ್ರಮವಾಗಿ ಅವಕ್ಕೆಲ್ಲ ಇನ್ಸೂರೆನ್ಸ್ ಮಾಡಿಸ್ತಾರೆ. ಹೌದು ಸರ್, ಈಗ ನಮ್ ಡೈರಿನಲ್ಲಿ ವರ್ಷಕ್ಕೊಂದ್ಸತಿ ಫೆಬ್ರವರಿ ತಿಂಗಳ ಜನವರಿ ತಿಂಗಳಲ್ಲಿ ಇನ್ಸೂರೆನ್ಸ್ ಗೆ ಕಾಲ್ ಮಾಡ್ತಾರೆ ಸರ್. ಆ ಟೈಮಲ್ಲಿ ಇನ್ಸೂರೆನ್ಸ್ ಮಾಡಿಸಿದ್ರೆ ನಮ್ಮ ಹಸುಗಳು ಏನಾದ್ರು ಜ್ವರ ಬಂದಾಗ್ಲಿ, ಏನಾರು ಒಂದು ಎಫೆಕ್ಟ್ ಆಗಿ ಏನಾರು ಮರಣ ಹೊಂದಿದ್ವು ಅಂದ್ರೆ ನಮಗೆ ಇನ್ಸೂರೆನ್ಸ್ ಬರುತ್ತೆ ಸರ್. ಈಗ ಇನ್ಸೂರೆನ್ಸ್ ಮಾಡಿಸ್ಬೇಕಂದ್ರೆ ಏನೇನ್ ದಾಖಲೆ ಕೊಡಬೇಕಾಗುತ್ತೆ ಸರ್? ನಮ್ದು ಆಧಾರ್ ಕಾರ್ಡ್, ಹಸುದು ಈಗ ನಂಬರ್ ಕೊಟ್ಟಿತ್ತ ಸರ್ ಪಂಚೋಡ್ದು, ಅದೆಲ್ಲ ದಾಖಲೆ ಕೊಡಬೇಕಾಗುತ್ತೆ. ಇಂತಿಷ್ಟು ಅಂತ ಹೇಳಿ ವರ್ಷಕ್ಕೆ 300 rupees ಕಟ್ಬೇಕು ಸರ್. ಪ್ರತಿ ವರ್ಷ ರಿನಿವಲ್ ಮಾಡಬೇಕಾಗುತ್ತೆ? ರಿನಿವಲ್ ಮಾಡ್ಬೇಕು ಸರ್, ವರ್ಷಕ್ಕೆ 300 rupees ಕಟ್ಟಬೇಕು. ಏನಾದ್ರೂ ಆಕಸ್ಮಿಕವಾಗಿ ಮರಣ ಬಂದಿರ ಮಾತ್ರ ನಿಮಗೆ ಇನ್ಫಾರ್ಮ್ ಮಾಡ್ಬೇಕು ಸರ್. ಡಾಕ್ಟರ್, ವೆಟರ್ನರಿ ಡಾಕ್ಟರ್ ಬಂದು ಅದು ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ಅವರು ಆಮೇಲೆ ಅದರದ್ದು ಮುಂದ್ ಪ್ರೊಸೆಸ್ ನಮಗೆ ಇನ್ಸೂರೆನ್ಸ್ ಬರುತ್ತೆ ಸರ್. ನಾವು ಎಷ್ಟೊಂದು ಮಾಡ್ತೀವಿ, 50,000 ಮಾಡ್ತೀರಾ 50, 60,000 ಮಾಡ್ತೀರಾ 60, ನಾವು ಎಷ್ಟೊಂದು ಮಾಡ್ತೀರೋ ಅಷ್ಟು ಬರುತ್ತೆ. ಅಂದ್ರೆ ಆತರ ನಿಮಗೆ ಸಮಸ್ಯೆ ಬಂದಾಗ ಆರ್ಥಿಕವಾಗಿ ಎಲ್ಲೋ ಒಂದ್ ಕಡೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಕೈ ಹಿಡಿಯುತ್ತಲ್ವಾ? ಕೈ ಹಿಡಿಯುತ್ತೆ ಸರ್, ಅದೊಂದು ಒಳ್ಳೇದು. ಈಗ ಪ್ರತಿನಿತ್ಯ ಎಷ್ಟೆಷ್ಟು ನೀವು ಹಾಲು ಮಾರಾಟ ಮಾಡ್ತೀರಾ ಸರ್? ಪ್ರತಿನಿತ್ಯ ನಾನು ಡೈಲಿ ಪರ್ ಡೇ 50 liters ಮಾಡ್ತೀನಿ ಸರ್. ಮಾರ್ನಿಂಗ್ 25, ಈವ್ನಿಂಗ್ 25 ಮಾಡ್ತೀನಿ. ಈಗ ನೀವು ದೇಶೀಯ ತಳಿ ಹಸುಗಳನ್ನ ಬೇರೆ ಸಾಕಾಣಿಕೆ ಮಾಡಿದ್ರೆ, ಈಗ ಜರ್ಸಿ ಎಲ್ಲ ಸಾಕಾಣಿಕೆ ಮಾಡಿದ್ರೆ, ಈಗ ಹಾಲು ಸಪರೇಟ್ ಸಪರೇಟ್ ಮಾಡಿ ಮಾರಾಟ ಮಾಡಿದ್ರೆ ಎಲ್ಲ ಇಲ್ಲ ಸರ್, ಎಲ್ಲ ಒಂದರಲ್ಲೇ ಹಾಕ್ತೀವಿ ಸರ್. ಯಾಕೆಂದ್ರೆ ನಮಗೆ ಬೇರೆ ಬೇರೆ ಹಾಕಿದ್ರೆ ಫ್ಯಾಟ್ ಅಲ್ಲಿ ನಮಗೆ ಡಿಫ್ರೆನ್ಸ್ ತೋರಿಸುತ್ತೆ, ಎಲ್ಲ ಒಂದರೆ ಹಾಕಿದ್ರೆ ಒಂದು ಈಕ್ವಲ್ ಫ್ಯಾಟ್ ಬರುತ್ತೆ ಸರ್. ಈಗ ಹಾಲು ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ, ಇದ್ರ ಬಗ್ಗೆ ಹೇಳಿ. ಹಾಲು ಮಾರಾಟ ಅಂದ್ರೆ ಈಗ ನಾವು ಈವ್ನಿಂಗ್ ಡೈರಿಗೆ ಹಾಕ್ತೀನಿ ಸರ್. ಈ ಮಾರ್ನಿಂಗ್ ನಂದು ಹಾಲು ಏನು ಎಲ್ಲ ಫುಲ್ ಗ್ರಾಹಕರೇ ಬಂದು ತಗೊಂಡೋಗ್ಬಿಡ್ತಾರೆ. ಈಗ ನಾವು ಅಲ್ಲೇ ಸರ್, ಈಗ ಹಸು ಕಟ್ಟಿಗೆ ಅಂದ್ರೆ ಅಲ್ಲೇ ಅವ್ರೆದ್ರಿಗೆ ಕರೆದು ಬಿಟ್ಟು ಅಲ್ಲೇ ಕೊಡ್ತೀವಿ ಸರ್. ನಾವು ಅದಕ್ಕೆ ವಾಟರ್ ಮಿಕ್ಸ್ ಏನು ಮಾಡೋದಿಲ್ಲ. ಈಗ ಗ್ರಾಹಕರು ಅಂತಂದ್ರೆ ಎಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕ ಬರ್ತಾರೆ ಸರ್? ದೂರದಿಂದ ಸುಮಾರು ಅಂದ್ರೆ ಒಂದ್ 2 kilometers ಇಂದ ಬರ್ತಾರೆ. ಹೆಂಗ್ ಗೊತ್ತಾಯ್ತು ನಿಮ್ಮಲ್ಲಿ ಹಾಲು ಮಾರಾಟಕ್ಕೆ ಅಂತ ಹೇಳಿ? ಹಾ ಸರ್, ಈಗ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರಲ್ಲ ಸರ್, ಒಬ್ರಿಗೊಬ್ರು ಹೇಳ್ಬಿಟ್ಟು ಅವಂಗೆ ತಿಳ್ಕ ಅಡ್ರೆಸ್ ತಿಳ್ಕೊಂಡು ಬಂದು ತಗೊಂಡೋಗ್ತಾರೆ. ಏನಂತಾರೆ ನಿಮ್ಮಲ್ಲಿ ಹಾಲು ತಗೊಂಡೋಗ್ತಾರೆ, ಹಾಲಿನ ಗುಣಮಟ್ಟ ಯಾವ ರೀತಿ ಇದೆ, ಇದರ ಒಂದು ಇದರ ಬಗ್ಗೆ ಏನ್ ಹೇಳ್ತಾರೆ? ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಈಗ ಅದ್ರ ಬಗ್ಗೆ ನನಗೆ ಇದುವರೆಗೂ ನೆಗೆಟಿವ್ ಏನು ಬಂದಿಲ್ಲ, ಎಲ್ಲ ಪಾಸಿಟಿವ್ ಹೇಳಿದ್ದಾರೆ. ಈಗ ಡೈರಿಗೆ ಆದ್ರೆ ಹೆಂಗೆ ಮಾರಾಟ ಮಾಡ್ತೀರಾ ಒಂದ್ ಲೀಟರ್ಗೆ? ಈಗ ಬೇರೆ ಗ್ರಾಹಕರಿಗೆ ಆದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಾ? ಈ ಡೈರಿಗೆ ಆದ್ರೆ ಈಗ ಅಟ್ ಪ್ರೆಸೆಂಟ್ 30 rupees ಕೊಡ್ತಾರೆ ಸರ್ ಪರ್ ಲೀಟರ್. ಫ್ಯಾಟ್ ಏನಾದ್ರು ಬಂತು ಅಂದ್ರೆ 50 paisa, 1 rupee, 2 rupee, ಡಿಪೆಂಡ್ ಅಪಾನ್ ಫ್ಯಾಟ್ ಮೇಲೆ. ಅಂದ್ರೆ ಹಾಲಿನ ಗುಣಮಟ್ಟದ ಮೇಲೆ ಸರ್ ರೇಟ್ ನಿಗದಿ ಆಗುತ್ತೆ. ಹೌದು ಸರ್. ಈಗ ಗ್ರಾಹಕರಿಗೆ ಅಂದ್ರೆ ನಾವು 40 rupees ಫಿಕ್ಸ್ ಮಾಡಿದ್ದೀವಿ. ಈಗ ಸರ್ಕಾರದಿಂದ ನಿಮಗೆ ಸಹಾಯಧನ ಅಂತ ಬರಬೇಕಲ್ವಾ? ಹೌದು ಸರ್, ಬರುತ್ತೆ ಸರ್, 5 rupees ಬರುತ್ತೆ ಸರ್ ಪರ್ ಲೀಟರ್. ಈಗ 5 rupees ಬರುತ್ತೆ, 6 months ಒಂದ್ಸತಿ ಆಗ್ತಾರೆ ಸರ್. ಈಗ ಡೈರಿಗೆ ಹಾಕ್ಬೇಕಾದ್ರೆ ಈಗ ಹಾಲಿನ ಗುಣಮಟ್ಟ ನೋಡ್ತಾರೆ, ಈಗ ಫ್ಯಾಟ್ ನೋಡ್ತಾರೆ ಅಲ್ವಾ, ಡಿಗ್ರಿ ನೋಡ್ತಾರೆ. ಹೌದು. ಈಗ ಬೇರೆ ಗ್ರಾಹಕರ ಆತರ ಏನು ಪರೀಕ್ಷೆ ಮಾಡಲ್ಲ? ಇಲ್ಲ ಸರ್, ಅವ್ರೇನ್ ಮಾಡಲ್ಲ. ಯಾಕೆ ಎಲ್ಲ ಮಿಕ್ಸ್ ಮಾಡ್ತೇವಲ್ಲ, ಒಂದ್ ಈಕ್ವಲ್ ಫ್ಯಾಟ್ ಇರುತ್ತೆ. ಅವ್ರಿಗೂ ಮನೆಯಲ್ಲೇ ಗೊತ್ತಾಗುತ್ತೆ ಸರ್, ಯಾಕಂದ್ರೆ ಒಂದ್ ಬಾಯ್ಲ್ ಮಾಡ್ತಾರಲ್ಲ, ಅವಾಗ ಆ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ ಅದು ವಾಟರ್ ಕಂಟೆಂಟ್ ಇದೆಯೋ, ಹಾಲು ಗಟ್ಟಿ ಇದೆಯೋ ಅಂತ ಗೊತ್ತಾಗ್ಬಿಡುತ್ತೆ. ಮೊಸರು ಮಾಡಿದಾಗ ಗೊತ್ತಾಗುತ್ತೆ ಸರ್. ಈಗ ಸಂಜೆ ಹಾಲನ್ನು ನೀವು ಕರೆದು ಗ್ರಾಹಕರಿಗೆ ಕೊಡ್ಬೋದಲ್ಲ? ಕೊಡ್ತೀವಿ ಸರ್, ಈಗ ಗ್ರಾಹಕರಿಗೆ ಕೊಡ್ತೀವಿ. ಅದ್ರಲ್ಲಿ ಏನೋ ಎಲ್ಲ ಗ್ರಾಹಕರಿಗೆ ಕೊಟ್ಟು ರಿಟರ್ನ್ ಏನ್ ಮಿಕ್ಕುತ್ತೋ ಆ ಡಿಫ್ರೆನ್ಸ್ ಹಾಲನ್ನ ನಾವು ಡೈರಿಗೆ ಹಾಕ್ತೀವಿ ಸರ್. ಈಗ ಉಳಿದ ಹಾಲನ್ನ ನೀವು ಮೊಸರು ಮಾಡಿ ಮಾರನೇ ದಿನ ಮೊಸರು ಮಾರಾಟ ಮಾಡಿದ್ರು ತುಂಬಾ ಬೇಡಿಕೆ ಇರುತ್ತಲ್ವಾ ಮೊಸರಿಗೆ? ಇರುತ್ತೆ ಸರ್, ನಾವು ಹಂಗಾಗಿ ಡೈರಿಗೆ ಹಾಕ್ತಾ ಇದೀವಿ ಸದ್ಯಕ್ಕೆ. ನೆಕ್ಸ್ಟ್ ಮುಂದೆ ಫ್ಯೂಚರ್ ಮಾಡೋದು. ಯಾವ್ದು ಉತ್ತಮ ಅಂತ ಹೇಳ್ತೀರಾ, ಡೈರಿಗೆ ಹಾಕೋದು ಉತ್ತಮ, ಗ್ರಾಹಕರಿಗೆ ಕೊಡೋದು ಉತ್ತಮ ಅಂತ ಹೇಳ್ತೀರಾ? ಡೈರಿ ಹಾಕೋದು ಒಂದ್ಸ ಉತ್ತಮ ಸರ್. ಯಾಕೆ ಅಂದ್ರೆ ನಮಗೆ ಡೈರಿ ಹಾಕಿದ್ರೆ ನಮಗೆ ನೆಕ್ಸ್ಟ್ ಲೋನ್ ಏನಾರು ತಗೋಬಹುದು ಸರ್. ಈಗ ಲೋನ್ ಇಂಪ್ರೂವ್ ಆಗುತ್ತೆ ಹಸುದು, ಒಂದ್ ಶೆಡ್ ಹೈನುಗಾರಿಕೆ ಮುಂದೆ ಡೆವಲಪ್ ಮಾಡ್ಬೇಕು ಅಂದ್ರೆ ನಮಗೆ ಡೈರಿ ಕಡೆಯಿಂದ ಏನಾರು ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟೀಸ್ ಇರ್ತಾವಲ್ಲ, ಅವು ಏನಾರು ನಾವು ಯೂಸ್ ಮಾಡ್ಕೋಬಹುದು ಅಂತ. ಈಗ ಕೆಲವು ಕಡೆ ನೋಡಿದೀನಿ ನಾವು ನಗರಗಳಲ್ಲಿ, ಈಗ ಮನೆ ಮನೆಗೆ ಹೋಗಿ ಹಾಲು ಮಾರಾಟ ಮಾಡಿ ಅವರ ಮನೆಯಲ್ಲಿ ಸಿಗುವಂತ ಮೊಸರನ್ನ ತಂದು ಹಸುಗಳಿಗೆ ಕೊಡುವಂತದ್ದು ಅದನ್ನೆಲ್ಲ ನೋಡಿದೀವಿ. ಆತರ ಏನ್ ಮಾಡಲ್ಲ ನೀವು? ಇಲ್ಲ ಸರ್, ಆತರನು ಮಾಡ್ತೀವಿ, ಜಾಸ್ತಿ ಆತರ ಮಾಡ ಸರ್. ನಾವೆಲ್ಲ ಜಾಸ್ತಿ ಈಗ ಫುಡ್ ಅಲ್ಲಿ ಮೇಯಿಸ್ತೀವಿ ಎಲ್ಲ, ಈಗ ಡೈರಿ ಫುಡ್ ಬರುತ್ತೆ ಅಂಗಡಿಯಲ್ಲಿ, ಮತ್ತೆ ನಾವು ಮೆಕ್ಕೆಜೋಳ ಬೆಳ್ಕೊಂಡಿರ್ತೀವಿ, ಮೆಕ್ಕೆಜೋಳನ ಕೊಡ್ತೀವಿ. ಆತರ ಜಾಸ್ತಿ ಮುಸ್ರೇದ ಅಂದ್ರೆ ಏನಿಲ್ಲ ಸರ್, ಈ ಗ್ರಾಹಕರೇನೇ ಒಂದ್ ಸ್ವಲ್ಪ ಅವರೇ ಬೇಕು ಅಂತ ಅಂದ್ಬಿಟ್ಟು ಹಸುಗೆ ಇಟ್ಟೋಗ್ಬಿಡ್ತಾರೆ ಅಷ್ಟೇ ಸರ್. ರೆಡಿಮೇಡ್ ಫುಡ್ ಅಂದ್ರೆ ಏನ್ ಕೊಡ್ತೀರಾ ನೀವು? ರೆಡಿಮೇಡ್ ಫುಡ್ ಅಂದ್ರೆ ಇಲ್ಲಿ ಡೈರಿನಲ್ಲಿ ಪೇಣಿ ಅಂತ ಬರುತ್ತೆ ಸರ್, ಈಗ ಮತ್ತೆ ರವೆ ಬೂಸ ಅಂತ ಬರುತ್ತೆ, ಮತ್ತೆ ನಾವು ಮೆಕ್ಕೆಜೋಳ ಚೋಡ್ಸ್ಬಿಟ್ಟು ಮಿಕ್ಸ್ ಮಾಡ್ಕೊಡ್ತೀವಿ ಸರ್. ಈಗ ರೆಡಿಮೇಡ್ ಫುಡ್ ನೀವು ದೂರ ಮಾಡಿ, ಈಗ ಮನೆಯಲ್ಲೇ ಸಾಕಷ್ಟು ಬೆಳಿತೀರಾ ನೀವು, ರಾಗಿ ಬೆಳಿತೀರಾ, ಮೆಕ್ಕೆಜೋಳ ಬೆಳಿತೀರಾ ಅಲ್ವಾ, ಇವನ್ನೇ ನೀವು ಫುಡ್ ಮಾಡಿ ಕೊಟ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಖರ್ಚು ಕಡಿಮೆ ಅಂತ ಅನ್ಸಲ್ವಾ? ಅನ್ಸುತ್ತೆ ಸರ್. ಹಂಗಾಗಿ ನಾವು ಮೆಕ್ಕೆಜೋಳ ಮಾತ್ರ ನಾವು ರೆಡಿ ಮಾಡ್ಕೊಂತೀವಿ, ನಾವೇ ಬೆಳೆದ್ಬಿಟ್ಟು ನಾವು ನುಚ್ಚಾಕಿಸ್ಕೊಂತೀವಿ. ಪೇಣಿ ಅದೆಲ್ಲ ನಾವು ಡೈರಿನಲ್ಲೇ ತರ್ತೀವಿ ಸರ್. ಯಾಕೆಂದ್ರೆ ಪೇಣಿನಲ್ಲೂ ಎಲ್ಲ ಈಗ ನವ ಧಾನ್ಯಗಳು ಇದಾವ ಸರ್, ಎಲ್ಲ ತರ ಕಾಳುಗಳು ಒಂದು 7-8 ಕಾಳಿಂದ ಮಾಡಿರ್ತಾರೆ ಸರ್. ಹಂಗಾಗಿ ನಮಗೆ ಯೂಸ್ ಆಗುತ್ತೆ ಸರ್. ಈಗ ಎಷ್ಟು ನಾವು ಆಹಾರ ಕೊಡ್ತೀವೋ, ಈಗ ನೀವು ಪೇಣಿ ಕೊಡ್ತೀರಾ, ಬೂಸ ಕೊಡ್ತೀರಾ, ಹಸಿಮೇವು ಕೊಡ್ತೀರಾ, ಒಣಮೇವು ಕೊಡ್ತೀರಾ ಹಸುಗಳಿಗೆ, ಈಗೆಲ್ಲ ಅವು ಜೀರ್ಣ ಆಗಿ ಸಾಕಷ್ಟು ನಿಮಗೆ ಹಾಲಿನ ಉತ್ಪಾದನೆ ಆಗಬೇಕಂತಂದ್ರೆ ಈಗ ಅಷ್ಟೇ ಪ್ರಮಾಣದಲ್ಲಿ ಒಂದು ಹಸುವಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕಾಗುತ್ತಲ್ವಾ? ಹೌದು. ನೀರನ್ನ ಯಾವ ರೀತಿ ವ್ಯವಸ್ಥೆ ಮಾಡಿದಿರಾ ಕುಡಿಸುವಂತದ್ದು? ಸಾಕಷ್ಟು ಕಡೆ ನೋಡಿದೀವಿ ನಾವು ಹಸುಗಳನ್ನ ಕಟ್ಟಂತದ್ದು, ಅವರೆಲ್ಲೋ ಹೋಗಿ ಯಾವಾಗೋ ಬೇಕೋ, ಈಗ ಬೆಳಗ್ಗೆ ಕಟ್ಟಿ ಹೋಗಿರ್ತಾರೆ, ಒಂದುವರೆ ಗಂಟೆ ಮೇವು ಹಾಕಿ ಹೋಗಿರ್ತಾರೆ, ಮಧ್ಯಾಹ್ನ 2 ಬರೋದು, ಇಲ್ಲ ಸಂಜೆ 5 ಬರೋದು, ಅವ ನೀರು ಕೊಡಿಸುವಂತದ್ದು, ಇದನ್ನೆಲ್ಲ ನೋಡಿದೀವಿ. ಅಂದ್ರೆ ನೀವು ಯಾವ ಪದ್ಧತಿಯನ್ನು ಅನುಸರಿಸ್ತೀರಾ? ಸರ್, ಆಹಾರ ಎಷ್ಟು ಮುಖ್ಯನೋ ನೀರನ್ನು ಅಷ್ಟೇ ಮುಖ್ಯ. ಸರ್, ನಾವು ಡೈಲಿ 3 ನೀರು ಕುಡಿಸ್ತೀವಿ. ನಮ್ಮ ಸ್ವಂತ ಬೋರ್ ಇರೋದ್ರಿಂದ ನಾವು ತೊಟ್ಟಿ ಮಾಡಿದ್ದೀವಿ ಸರ್. ತೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಹಸುಗಳಿಗೆ ಅಂತಾನೆ ಒಂದು ಬಾನೆ ಮಾಡಿದ್ದೀವಿ. ಹಂಗಾಗಿ ನಾವು ಅದಕ್ಕೆ ಫುಡ್ ಹಾಕ್ಬಿಟ್ಟು ಬೆಳಿಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮು, ಈವ್ನಿಂಗ್ ಒಂದು ಟೈಮ್ ಕೊಡ್ತೀವಿ ಸರ್ ನೀರು. ಹಂಗಾಗಿ ಅದರಿಂದ ನಮಗೇನು ಎಫೆಕ್ಟ್ ಏನಾಗಲ್ಲ ಸರ್. ಈಗ ಮೊದಲೆಲ್ಲ ಗೋಂದ್ಲಿ ಮಾಡಿ ಮುಸುರಿ ಬಾನಿ ಅಂತ ಹೇಳ್ತಿದ್ರಲ್ವಾ, ಹಳ್ಳಿಗಳಲ್ಲಿ ನೋಡಿದೀವಿ ನಾವು ಸಾಕಷ್ಟು. ಅಂದ್ರೆ ಆ ತರ ಏನ್ ಮಾಡಲಿಲ್ಲ ನೀವು? ಬಾನೆ ಮಾಡಿದೀವಿ ಸರ್. ಅದರಲ್ಲಿ ಒಂದ್ ಸ್ವಲ್ಪ ಉಪ್ಪು, ಅದರಲ್ಲಿ ಉಪ್ಪು ಇಟ್ಟು ಹಾಕ್ಬಿಟ್ಟು ನಾವು ನೀರು ಕುಡಿಸ್ತೀವಿ ಸರ್. ತೇವಾಂಶ ಬಿಸಿಲು ಜಾಸ್ತಿ ಇರೋದ್ರಿಂದ ಅವು ನೀರು ಕುಡಿಸ್ಲಿಲ್ಲ ಅಂದ್ರೆ ಮೇಯೋದಿಲ್ಲ ಸರ್. ಅವು ನಾವು ನೀರು ಕುಡಿಸ್ತೀವಲ್ಲ, ನೀವು ನೀರು ಕುಡಿಸಿದಾಗ ಆವಾಗ ಒಂದ್ ಸ್ವಲ್ಪ ಹುಲ್ಲು ಆಗ್ಲಿ ಏನಾಗ್ಲಿ ಆಹಾರ ತಾಂತವೆ. ಹಂಗಾಗಿ ನೀರು ಕುಡಿಸ್ಲೇಬೇಕು ಸರ್. ಈಗ ಡೈಲಿ 3 ನಾವು ಕುಡಿಸ್ತಾ ಇದೀವಿ. ಈಗ ನೀವು ಹಸುಗಳ ಒಂದು ವಂಶ ಹೆಚ್ಚಬೇಕು ಅಂತಂದ್ರೆ, ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ಈಗ ಸಾಕಷ್ಟು ಕರುಗಳ ಒಂದು ಪಾಲನೆ ಅತಿ ಮುಖ್ಯ ಅಂತ ಹೇಳ್ತೀವಿ ಅಲ್ವಾ? ಹೌದೌದು. ಈಗ ಕರುಗಳನ್ನ ಯಾವ ರೀತಿ ನೀವು ಪಾಲನೆ ಮಾಡ್ತೀರಾ? ಈಗ ಕೆಲವ್ರು ನೋಡ್ತೀವಿ ನಾವು, ಈಗ ಒಂದ್ ಹಸು ಒಂದು ಕರ ಆಗ್ತಾ ಅಂತಂದ್ರೆ ಒಂದ್ 15 ಅಲ್ಲ ಒಂದ್ ತಿಂಗಳು ಅಷ್ಟೇ ಗೇಮ್ನಲ್ಲಿ ಕುಡಿಸಿ ಏ ಬಿಡಪ್ಪ ಅಂತೇಳಿ ಎಲ್ಲ ಸೀಟಿ ಹಾಲ್ ಕರಿಯಂತದ್ದ ನೋಡಿದ್ವಿ. ಎಷ್ಟೋ ಚಿಕ್ಕ ಕರುಗಳು ಸತ್ತು ಹೋಗುವಂತದ್ದ ನಾವು ಗ್ರಾಮೀಣ ಮಟ್ಟದಲ್ಲಿ ನೋಡಿದ್ವಿ. ಅಂದ್ರೆ ನೀವು ಯಾವ ರೀತಿ ನಾವು ಮಾಡ್ತೀರಾ? ಆ ತರ ಮಾಡಲ್ಲ ಸರ್. ನಾವು ಸತತ ಒಂದ್ 4 ನಾವು ಹಾಲು ಕುಡಿಸ್ತೀವಿ ಸರ್. ಈಗ ನಾವು ಒಂದು ಹಸು ಒಂದು 5 ಕರಿಯುತ್ತೆ ಅಂದ್ರೆ ಒಂದು 3-3.5 ಕರ್ಕೊಂಡ್ಬಿಟ್ಟು 1.5 ನಾವು ಕರುಕೆ ಬಿಡ್ತೀವಿ ಸರ್. ಹಂಗ ಆ ತರದಿಂದ ಮಾಡೋದ್ರಿಂದ ನಾವು ಕರುನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ ತರ ಎಫೆಕ್ಟ್ ಏನ್ ಆಗಲ್ಲ ಸರ್. ಅದು ಸಾಯುವ ಪರಿಸ್ಥಿತಿ ಬರಲ್ಲ. ಈಗ ಗೀಬ್ನಲ್ಲಿ ಕುಡಿಸಬಾರ್ದು ಅಂತೇಳಿ ಸಾಕಷ್ಟು ತಪ್ಪು ಕಲ್ಪನೆ ಅದವಲ್ವಾ? ಗೀಬ್ನಲ್ಲೇ ಸರ್ ಪ್ರೋಟೀನ್ ಜಾಸ್ತಿ ಇರೋದು, ಕುಡಿಸ್ಲೇಬೇಕು. ಈಗ ಕರುಗಳು ಅಂತಂದ್ರೆ ಸಾಕಷ್ಟು ಅಭಿವೃದ್ಧಿ ಆಗಿದಾವ ನಿಮ್ಮಲ್ಲಿ? ಆಗಿದೆ ಸರ್. ನಮ್ಮಲ್ಲಿ ಕರು ಸಾಯದ್ ಕಡಿಮೆ, ಅಭಿವೃದ್ಧಿ ಜಾಸ್ತಿ ಸರ್. ಒಟ್ಟಾರೆ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಹೈನುಗಾರಿಕೆಯಿಂದ? ಸರ್, ನಾನು ಈ ತಿಂಗಳ ಅರೌಂಡ್ ಒಂದು 45-50 ಬರ್ತಾ ಇದೆ ಸರ್ ಸದ್ಯಕ್ಕೆ. ಈಗ ಅದರಲ್ಲಿ ಖರ್ಚು ಎಷ್ಟು ಬರುತ್ತೆ? ಒಂದು 10,000 ಖರ್ಚು ಹೋಗುತ್ತೆ ಸರ್. ಒಂದು 40,000 ನಮಗೆ ಪ್ರಾಫಿಟ್ ಇದೆ. ಪ್ರಾಫಿಟ್ ಇದೆ. ಈಗ ಅಷ್ಟು 40,000 ರೂಪಾಯಿ ಬೇರೆ ನೀವು ಕೃಷಿಯಲ್ಲಿ ಒಂದ್ ತಿಂಗಳಿಗೆ ಗಳಿಸಕ್ ಆಗಲ್ಲ. ಹೌದು ಸರ್, ಆಗಲ್ಲ ಸರ್. ಏನನ್ಸುತ್ತೆ ನಿಮಗೆ ಈ ಮಾಡೋದ್ರೆ? ನಮಗೆ ಒಂದ್ ಸ್ವಲ್ಪ ಖುಷಿ ಅನ್ಸುತ್ತೆ. ಈ ನಾವು ಹೊರಗಡೆ ಜಾಬ್ ಮಾಡ್ತಾ ಇದ್ರೆ ಅಷ್ಟು ಗಳಿಸಕ್ ಆಗ್ತಾ ಇರಲ್ಲ, ಟೆನ್ಷನ್ ಜಾಸ್ತಿ ಇತ್ತು. ಈಗ ನಮಗೆ ಟೆನ್ಷನ್ ಇಲ್ಲ, ಆದಾಯನೂ ಜಾಸ್ತಿ ಇದೆ. ಈಗ ಹೈನುಗಾರಿಕೆಯಿಂದ ಈಗ ಸರಿ ಹಾಲಿನಿಂದ ಸಾಕಷ್ಟು ನೀವು ಆದಾಯ ತಗೊಳ್ತೀರಾ? ಹೌದು. ಮತ್ತಿದ್ರ ಜೊತೆಗೆ ಈಗ ಬೇರೆ ಬೇರೆ ಹಾಲಿನಲ್ಲಿ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಬಹುದಲ್ಲ? ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿ ಕೊಡ್ತಾರೆ ಹೈನುಗಾರಿಕೆ ಮಾಡುವಂತವರಿಗೆ. ಈಗ ಹಾಲಿನಲ್ಲಿ ಏನೇನು ಉತ್ಪಾದನೆ ಮಾಡಬಹುದು, ಮೌಲ್ಯವರ್ಧಿತ ಉತ್ಪನ್ನಗಳು ಅಂತೇಳಿ, ಈ ನಿಟ್ಟಿನಲ್ಲಿ ಯೋಚನೆ ಮಾಡಿಲ್ಲ ನೀವು? ಮಾಡಿದ್ ಸರ್. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮಾಡ್ಬೇಕಂತ ಸರ್. ಈಗ ಅದೇ ಸರ್, ಸೆಗಣಿಯಿಂದ ಬೈ ಪ್ರಾಡಕ್ಟ್ಸ್ ಮಾಡ್ಬೇಕು ಅಂತ, ಈ ಬೆರಣಿ ಅಂತ ಮಾಡ್ತಾರೆ ಸರ್, ಅದನ್ನ ಮಾಡ್ಬಿಟ್ಟು ಪ್ಯಾಕಪ್ ಮಾಡಿ ಈಗ ಸೇಲ್ ಮಾಡೋದು. ಅದೊಂದು ನಮಗೆ ಮೊನ್ನೆ ಒಬ್ರು ಪರಿಚಯದಲ್ಲೇ ಮಿಲ್ ತಾಣೋದು DDP ಸರ್, ರಿಟೈರ್ಡ್ DDP, ಅವ್ರು ನಮಗೆ ಮಾರ್ಗದರ್ಶನ ಹೇಳಿದ್ರು. ಹಿಂಗೆ ಈಗ ಅದೇ ಗೋಮಂತ್ರ ಆಗಲಿ, ಅದು ಪ್ಯೂರಿಫಿಕೇಶನ್ ಮಾಡ್ಬಿಟ್ಟು ಸೇಲ್ ಮಾಡೋದು, ಒಟ್ಟಿಗೆ ನಮ್ಮ ಹಸುವಿಂದ ಬೈ ಪ್ರಾಡಕ್ಟ್ಸ್ ರೆಡಿ ಮಾಡ್ಕೊಂಡ್ರೆ ಉತ್ತಮ ಲಾಭ ಅಂತ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲ ಈಗ ಆ ತರ ಮಾಡ್ಬೇಕು ಅಂತ ಇದೆ ಸರ್. ಈಗ ಬೇಸಿಗೆ ಬಂತಂತಂದ್ರೆ ಮೊಸರು ಮಜ್ಜಿಗೆ ಮಾಡಿ ಪ್ಯಾಕೆಟ್ ಮಾಡಿ ಮಾರ್ಬೋದು. ಹೌದು. ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮಲ್ಲಿ ಹಾಲಿನ ಉತ್ಪಾದನೆ ಇದೆಯಲ್ವಾ? ಹೌದು ಸರ್. ಅಂದ್ರೆ ಈ ಕಡೆ ಚಿಂತನೆ ಮಾಡ್ಲಿಲ್ಲ ನೀವು? ಇಲ್ಲ ಸರ್. ಈಗ ನಂದು ಮಿಲ್ಕ್ ಎಲ್ಲ ಈ ಗ್ರಾಹಕರು ತಾಣೋದ್ರಿಂದ ನನಗೆ ಮಿಲ್ಕ್ ಸಾಲ್ಟೇಜ್ ಬರ್ತಾ ಇದೆ ಸರ್. ಈಗ ಆ ತರ ಆಗಿ ಮಾಡಕ್ಕಾಗ್ತಿಲ್ಲ, ನೆಕ್ಸ್ಟ್ ಮುಂದೆ ಮಾಡ್ಬೇಕು ಅಂತ. ಯಾರು ಈಗ ದೇಶೀಯ ತಳಿ ಸಾಕಾಣಿಕೆ ಮಾಡ್ತಾ ಇದ್ರೆ ಅಲ್ವಾ? ಹೌದು. ಅಂದ್ರೆ ತುಪ್ಪಕ್ಕೂ ಬಹಳ ಬೇಡಿಕೆ ಇದೆ. ಹೌದು ಸರ್. ಈಗ ತುಪ್ಪ ಮಾಡಿ ಮಾರಾಟ ಮಾಡಬಹುದು. ಆ ತರ ನೀವು ಮನ್ಸ್ ಮಾಡ್ಲಿಲ್ಲ? ಇಲ್ಲ ಇಲ್ಲ ಸರ್, ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ? ಮಿಲ್ಕ್ ಅಂದ್ರೆ ನಮಗೆ ಸಾಲ್ಟೇಜ್ ಬರ್ತಾ ಇದೆ ಸದ್ಯಕ್ಕೆ, ಈಗ ಅಟ್ ಪ್ರೆಸೆಂಟ್ ನಮಗೆ ಮಿಲ್ಕ್ ಏನೋ ಉಳಿತಾ ಇಲ್ಲ, ಹಂಗಾಗಿ ನಾವು ಆತರ ಮಾಡಿಲ್ಲ ಸರ್. ಈಗ ಸರ್ ನೆಕ್ಸ್ಟ್ ಬೈ ಪ್ರಾಡಕ್ಟ್ಸ್ ಮಾಡ್ಬೇಕು ಅಂತ ಇದ್ದೀನಿ ಸರ್. ನಾನು ಈಗ ಅಷ್ಟು ಐಡಿಯಾ ಇರಲಿಲ್ಲ ಸರ್. ಈಗ ನಾನು ಈಗ ಸ್ಟಾರ್ಟ್ಅಪ್ ಮಾಡ್ಬಿಟ್ಟು 1 ಆಗಿದೆ. ಈ ನೆಕ್ಸ್ಟ್ ಹಂಗೆ ಈಗ ಮಾರ್ಗದರ್ಶನ ಒಬ್ಬೊಬ್ರು ಹೇಳ್ತಾರೆ ಸರ್ ಯಾವ ತರ ಮಾಡ್ಬೇಕು ಎತ್ತ ಅಂತ, ಅವ್ರ ಹತ್ರ ತಿಳ್ಕೊಂಡು ನಾನು ನೆಕ್ಸ್ಟ್ ಮಾಡ್ಬೇಕು ಅಂತ ಇದ್ದೀನಿ ಸರ್. ಈಗ ಸಾಕಷ್ಟು ಸಗಣಿ ನಿಮಗೆ ಬರುತ್ತಲ್ವಾ, ಗಂಜಲು ಬರುತ್ತೆ, ಸಗಣಿ ಬರುತ್ತೆ, ಇದನ್ನೆಲ್ಲ ಯಾವ್ದಕ್ಕೆ ಉಪಯೋಗ ಮಾಡ್ತೀರಾ ನೀವು? ಸೊ ನಾವು ಗಂಜಲ ಬಂದ್ಬಿಟ್ಟು ನಾವು ಗೊಬ್ಬರಕ್ಕೆ ಮಿಕ್ಸ್ ಮಾಡ್ತೀವಿ ಸರ್. ಯಾಕೆ ಅಂದ್ರೆ ಮಿಕ್ಸ್ ಮಾಡೋದ್ರಿಂದ ಅದು ಟೆಂಪರ್ ಇರುತ್ತೆ ಸರ್, ಅದು ನಾವು ಹೊಲಕ್ಕೆ ನಮ್ಮ ತೋಟಕ್ಕೆಲ್ಲ ಒಡ್ಕೊಂತೀವಿ ಸರ್ ಅದನ್ನ ಬೆಳೆಗಳಿಗೋಸ್ಕರ. ಈಗ ಮಾರಾಟ ಮಾಡಂತದ್ದು ಆ ತರ ಮಾಡಲ್ಲ, ಮಾರಾಟ ಮಾಡೋದು ನಾವು ಅತಿ ಕಡಿಮೆ ಸರ್. ಒಂದ್ ವರ್ಷಕ್ಕೆ ಎಷ್ಟು ಲೋಡ್ ಸಿಗುತ್ತೆ ನಿಮಗೆ ಗೊಬ್ಬರ, ಟ್ರ್ಯಾಕ್ಟರ್ ಲೋಡ್? ಒಂದ್ ವರ್ಷಕ್ಕೆ 10 ಲೋಡ್ ಸಿಗುತ್ತೆ ಸರ್. ಈಗ ನೀವು 10 ಲೋಡ್ ಗೊಬ್ಬರ ನಿಮ್ಮ ಒಂದು ಕೃಷಿ ಜಮೀನಿಗೆ ಕೊಡ್ತಿರಲ್ಲ, ಅಲ್ಲಿ ಬೆಳೆಗಳು ಯಾವ ರೀತಿ ಬರ್ತಾವೆ ಇದನ್ನೇನಾದ್ರೂ ಗಮನಿಸಿದ್ರೆ? ಗೊಬ್ಬರ ಹಾಕೋದ್ರಿಂದ ನಾವು ಚೆನ್ನಾಗಿ ಬರ್ತದೆ ಸರ್. ಇನ್ನು ನಾವು 2 ವರ್ಷಕ್ಕೊಂದ್ಸತಿ ಗೊಬ್ಬರ ಹಾಕ್ತೀವಿ ಸರ್. 1 ವರ್ಷದ ಗೊಬ್ಬರ ಹೊಲಕ್ಕೆ ಹೋಗೋಣ, ನೆಕ್ಸ್ಟ್ ವರ್ಷ ನಾವು ಸೇಲ್ ಮಾಡ್ಬಿಡ್ತೀವಿ. ಈಗ ಮಾರಾಟ ಅಂತಂದ್ರೆ ಎಲ್ಲಿ ಕೊಡ್ತೀರಾ ನೀವು? ಈ ಮಾರಾಟ ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಡಿಸ್ಟಿಕಲ್ಲಿ ಹಳ್ಳಿಗಳು ಊರವ್ರು ಯಾರಾದರೂ ಬರ್ತಾರೆ ಸರ್ ಕೇಳ್ಕೊಂಡು, ಅವ್ರ ಮುಖಾಂತರ ಕೊಡ್ತೀವಿ ಸರ್. ರೇಟ್ ಹೆಂಗ್ ನಿಗದಿ ಮಾಡ್ತೀರಾ ನೀವು? ನಾವು ಮೊನ್ನೆ ಕೊಟ್ಟಿರೋ ತಿಪ್ಪೆ ಮೇಲೆ ಕೊಟ್ಟಿದ್ವಿ ಸರ್. ಈಗ ಪರ್ ಲೋಡ್ ಲೆಕ್ಕ ಹೋದ್ರೆ ಒಂದ್ ಲೋಡ್ ಬಂದ್ಬಿಟ್ಟು 1,000 ಆದ್ರೆ 8,000 ಸರ್. ತಗಡು ಇಟ್ಕೊಂಡು ಫುಲ್ ತುಂಬಿದ್ರೆ 15,000 ಸರ್. ಅಂದ್ರೆ ಅದರಿಂದಲೇ ನಿಮಗೆ ಸಾಕಷ್ಟು ಆದಾಯ ಬರುತ್ತಲ್ವಾ? ಅದರಿಂದ ನಾವು ವರ್ಷಕ್ಕೆ 1,00,000 ಸಿಗುತ್ತೆ ಸರ್. ಎಲ್ಲೋ ಒಂದ್ ಕಡೆ ನಿಮಗೆ ಈಗ ಹೈನುಗಾರಿಕೆಯಿಂದಲೂ ಲಾಭ ತಗೊಳ್ತೀರಾ, ಕೃಷಿ ಬೆಳೆಗಳನ್ನ ಬೆಳೆದು ಲಾಭ ತಗೊಳ್ತೀರಾ? ಹೌದು ಸರ್. ಈಗ ನೀವು ಎಲ್ಲೋ ಒಂದ್ ಕಡೆ ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ವಾಪಸ್ ಬಂದು ಈ ಕೃಷಿಯಲ್ಲೇ ಏನೋ ಒಂಥರ ನಾವು ಸಾಧನೆ ಮಾಡಿದ್ವಿ ಅಂತ ಅನಿಸ್ತಾ? ಹೌದು ಸರ್, ಖಂಡಿತ ಅನ್ಸುತ್ತೆ ಸರ್. ಈಗ ಯಾಕಂದ್ರೆ ನಾವು ಅಲ್ಲಿ ತಗೊಂತ ಇದ್ದ ಸಂಬಳಕ್ಕಿಂತ ಇಲ್ಲಿ ತಗೊಂತ ಇರೋ ಪ್ರಾಫಿಟ್ ಜಾಸ್ತಿ ಇದೆ ಸರ್. ಹಂಗಾಗಿ ನಮಗೆ ಇದರಲ್ಲಿ ನೆಮ್ಮದಿ ಚೆನ್ನಾಗಿದೆ. ನಮ್ಮ ಇದರಿಂದ ಸ್ವಂತನೇ ನಮಗೆ ನಾವು ಹೈನುಗಾರಿಕೆ ಮಾಡ್ಕೊಂಡು ಗುಣಮಟ್ಟದ ಹಾಲು ಅಲ್ಲಿ ಗುಣಮಟ್ಟದ ಮೊಸರಾಗ್ಲಿ ಎಲ್ಲ ನಾವು ನಮಗೆ ಸಿಗ್ತಾ ಇದೆ. ಇಷ್ಟೊಂದು ನೀವು ಕೃಷಿಯನ್ನ ಮಾಡ್ಕೊಂಡು ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಏನಂತಾರೆ ನಿಮ್ಮ ತಂದೆ ತಾಯಿಗಳು ಈಗ? ಈಗ ಖುಷಿ ಪಡ್ತಾರೆ ಸರ್. ಯಾಕೆಂದ್ರೆ ಬೆಂಗಳೂರಲ್ಲಿ ಜೀವನ ನೋಡಿತಾರಲ್ಲ ಸರ್, ಅದು ಅದ್ರದ್ದು ಏನು ಕಷ್ಟ ಇರುತ್ತೆ, ಯಾಕೆಂದ್ರೆ ವರ್ಕ್ ಎಲ್ಲ ಯಾವ ತರ ಇರುತ್ತೆ, ಟೆನ್ಷನ್ ಯಾವ ತರ ಇರುತ್ತೆ, ಇಲ್ಲಿ ಬಂದಾಗ ನೆಮ್ಮದಿ ಏನು ಆ ತರ ಚೆನ್ನಾಗಿರುತ್ತೆ ನೋಡಿ ಖುಷಿ ಪಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಇಲ್ಲಿ ನಾವು ಯಾವತ್ತು ಈಗೇನೋ ನೀವು ಬಿ ಇ ಮಾಡ್ಕೊಂಡು ವೃತ್ತಿಯನ್ನ ಮಾಡ್ತಾ ಇದ್ರ ಬೆಂಗಳೂರಲ್ಲಿ, ಆ ಒಂದು ಸಿಸ್ಟಮ್ ನಲ್ಲಿ ಇಲ್ಲಿ ಇರಕ್ಕಾಗಲ್ವಾ? ಹೌದು ಸರ್. ಬಿಳಿ ಬಟ್ಟೆ ಹಾಕೊಂಡು ಆರಾಮಾಗಿ ಇಲ್ಲೆಲ್ಲ ನಾವು ನಮ್ಮ ಬಟ್ಟೆಗಳೆಲ್ಲ ಗಲೀಜಾಗಬಹುದು. ಏನನ್ಸುತ್ತೆ ಅವಾಗ ನಿಮಗೆ? ನಮಗೆ ಏನನ್ಸಲ್ಲ ಸರ್. ಈಗ ನಾವು ಹೈನುಗಾರಿಕೆ ಮಾಡ್ತಿದೀವಿ ಅಂದ್ರೆ ಅದ್ರ ಮೇಲೆ ಬೇಜಾರಾಗಬಾರ್ದು, ಬೇಜಾರ ಅನ್ನೋದು ಇರಲೇಬಾರ್ದು. ಬೇಜಾರ ಅನ್ನೋದು ಇಲ್ಲಿ ಇತ್ತು ಅಂದ್ರೆ ನಾವು ಸಕ್ಸಸ್ ಕಾಣೋದು ಕಡಿಮೆ. ನಾವು ಶ್ರಮ ಪಟ್ರೆ ನಮ್ಗೆ ಪ್ರತಿಫಲ ಸಿಗೋದು, ಶ್ರಮನೆ ಪಡ್ಲಿಲ್ಲ ಅಂದ್ರೆ ನಮ್ಗೆ ಏನು ಸಿಗೋದಿಲ್ಲ. ಈಗ ನಿಮ್ ಸ್ನೇಹಿತರಲ್ಲ ಈಗ ಇಂಜಿನಿಯರ್ಗಳಪ್ಪ, ಅವರ ಅನಿಸಿಕೆ ಏನು ಈಗ ಕೃಷಿ ಬಂದಿದ್ರಲ್ಲ? ಯಾಕೆಂದ್ರೆ ಅವ್ರು ಅಂತಾರೆ ಸರ್, ಈಗ ನಿನಗೆ ಯಾಕೆ ಬೇಕು ಕಷ್ಟ, ಆರಾಮಲ್ಲಿ ಸ್ಯಾಲ್ರಿ ತಗೊಂಡಿರ್ಬೋದಾಯ್ತಲ್ಲ. ನನಗನ್ಸುತ್ತೆ ಸರ್ ಈಗ ಅವರು ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಮಾತಾಡ್ತಾರೆ. ಇನ್ನೊಂದು 2 ವರ್ಷ ಹೋಯ್ತು ಅಂದ್ರೆ ನಾನು ಮುಂದೆ ಫ್ಯೂಚರ್ ಡೆವಲಪ್ಮೆಂಟ್ ಹೆಂಗ್ ಬೆಳಿತೀವಿ ಅಂದ್ರೆ, ಈಗ ನಾನೊಂದು ಹೈಟೆಕ್ ಮಾಡ್ಬೇಕು ಅಂತ ಇದ್ದೀನಿ ಸರ್, ಅವಾಗ ನಾನು ಇನ್ಕಮ್ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಅವರಿಗೆ ಗೊತ್ತಾಗುತ್ತೆ. ಈಗ ನಮ್ಮ ಪರಿಚಯ ಫ್ರೆಂಡ್ಶಿಪ್ ಅಲ್ಲೇ ನೋಡಿ ಸರ್, ಈಗ 1.5 ಲಕ್ಷ ಸಂಬಳ ತಾನೆ, ಈ 1.5 ಲಕ್ಷ ಸಂಬಳ ತಾಣ ಈಗ ಹೈನುಗಾರಿಕೆ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ಬಟ್ ಅನ್ಸುತ್ತೆ ನೋಡು, ಒಂದು ಇದರಲ್ಲಿ ಅಷ್ಟು ಅಂದ್ರೆ ನೆಮ್ಮದಿ ಜಾಬ್ ಇದೆ, ಇನ್ಕಮ್ ಚೆನ್ನಾಗಿದೆ, ನಾವು ಎಷ್ಟು ಕಷ್ಟ ಪಡ್ತೀವೋ ಅಷ್ಟು ಆದಾಯ ಗಳಿಕೆ ಮಾಡಬಹುದು ಅಂತ. ಈಗ ಎಲ್ಲೋ ಒಂದ್ ಕಡೆ ನಾವು ಬಿ ಎ ಮಾಡ್ಕೊಂಡು ಈಗ ಹೈನುಗಾರಿಕೆ ಮಾಡ್ತಾ ಇದೀವಿ, ಕೃಷಿ ಮಾಡ್ತಾ ಇದ್ವಿ ಅನ್ಕೊಂಡಾಗ, ಬೇರೆ ನಮ್ಮ ಸ್ನೇಹಿತರು ಏನಾದ್ರ ಈ ತರ ತಲೆಗೆ ತುಂಬಿದಾಗ ನಿನಗೆ ಯಾಕೆ ಬೇಕು ಇವೆಲ್ಲ ಅನ್ಕೊಂಡಾಗ ಮನಸ್ಸು ಬೇರೆ ಕಡೆ ಹೋಗುವಂತ ಒಂದು ಸಂದರ್ಭ ಇರುತ್ತಲ್ವಾ? ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ನಮಗೆ ಸಾಕಷ್ಟು ಕಷ್ಟ ಆಗುತ್ತೆ ಸರ್. ಅದನ್ನೆಲ್ಲ ನೀವು ಅನುಭವಿಸಿದ್ರೆ? ನಾ ಅನುಭವಿಸಿದೀನಿ ಸರ್. ಯಾವ ತರ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಾನು ಅವೆಲ್ಲ ತಲೆಗೆ ಅಷ್ಟು ಹಾಕೊಂಡಿಲ್ಲ ಸರ್, ನಾನು ಏನೋ ಒಂದು ಮಾಡಿದ್ದೀನಿ, ಇದ್ರ ಸಕ್ಸಸ್ ಕಾಣಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಂತಲೂ ಒಂದು ಯೋಜನೆ ಹಾಕೊಂಡಿದ್ರಲ್ವಾ? ಹೌದು ಸರ್, ಮಾಡ್ಬೇಕು ಅಂತ ಇದ್ದೀನಿ. ಈ ಹೈನುಗಾರಿಕೆನ ಇನ್ನೂ ಹೈಟೆಕ್ ಮಾಡ್ಬೇಕು ಅಂತ ಇದ್ದೀನಿ ಸರ್. ಮಾಡ್ಬಿಟ್ಟು ನೀರಿಂದ ಮೂಲ ಚೆನ್ನಾಗಿದೆ ನಿಮಗೆ? ಹೌದು ಸರ್, ಚೆನ್ನಾಗಿದೆ, ಬೋರ್ ಇದೆ ಸ್ವಂತ. ಎಷ್ಟು ಹಾಕ್ಸಿದ್ರೆ ಕೊಳವೆ ಬಾವಿ? ಒಂದಿದೆ ಸರ್, ಈಗ ನಮ್ಮ ಸಿಟಿಯಲ್ಲಿ ಒಂದಿದೆ, ಹಳ್ಳಿನಲ್ಲಿ 2 ಇದಾವೆ ಸರ್. ಹೌದಲ್ಲಿ ಈಗ ನಿಮ್ಮ ಹಳ್ಳಿಯಲ್ಲಿ ಇರತಕ್ಕಂಥ ಜಮೀನಲ್ಲಿ ಸಾಕಷ್ಟು ಜಲ ಅಭಿವೃದ್ಧಿ ಇದೆ? ಇದೆ ಸರ್, ಚೆನ್ನಾಗಿದೆ, ನೀರಿಂದೇನು ತೊಂದರೆ ಏನಿಲ್ಲ. ಒಳ್ಳೇದು ಅನಂತ ಅವರೇ, ಬಿ ಇ ಪದವಿಯನ್ನು ಪಡ್ಕೊಂಡು ಅಂದ್ರೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಕೊಂಡು ಮತ್ತೆ ಪುನಃ ಈ ಕೃಷಿ ವೃತ್ತಿಗೆ ಬಂದು ಕೃಷಿಯಲ್ಲಿ ಹೈನುಗಾರಿಕೆಯನ್ನ ಈಗ ಎಲ್ಲ ಆರಂಭ ಮಾಡಿದೀರಾ, 1 ವರ್ಷ ಆಯ್ತು ಅಂತ ಹೇಳಿದ್ರ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೆಯ ಒಂದು ಆದಾಯ ತಂದ್ಕೊಡುವಂತ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಸಹ ನೀವು ಹಾಕೊಂಡಿದ್ದೀರಾ. ಮುಂದಿನ ದಿನದ ಒಂದು ಕೃಷಿ ಯಶಸ್ಸು ನಿಮಗೆ ಸಿಗಲಿ ಅಂತೇಳಿ ಆರಿಸ್ತೇವೆ ನಾವು ಇವತ್ತು. ಸಾಕಷ್ಟು ತಮ್ಮ ಒಂದು ಹೈನುಗಾರಿಕೆಯ ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಕೃಷಿಕ ಎಸ್ಎನ್ ಅನಂತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ರೈತ ಬಂಧವರೇ ನಮಸ್ಕಾರ, ನಾನು ರಘುರಾಜ.

ಕೇಳೋಣ ಮತ್ತೊಂದು ಜನಪದ ಗೀತೆಯನ್ನ. ಬಿದಿರಮ್ಮ ತಾಯಿ ಕೇಳಿ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ